ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ. ದೇಶಾದ್ಯಂತ 8,200ಕ್ಕೂ ಹೆಚ್ಚು ಜನೌಷಧಿ ಕೇಂದ್ರಗಳ ಆರಂಭ, ಸಚಿವ ಭಗವಂತ ಖೂಬಾ. ಪ್ರತಿ ಜಿಲ್ಲೆಯಲ್ಲಿ ಮಾಡ್ಯುಲಾರ್ ಆಸ್ಪತ್ರೆ ನಿರ್ಮಾಣಕ್ಕೆ ಸರ್ಕಾರ ಬದ್ದ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ರೈತರು ಗ್ರಾಹಕರಿಗೆ ಗುಣಮಟ್ಟದ ವಿದ್ಯುತ್ ಪೂರೈಕೆಗೆ ಸಿದ್ದರಾಮಯ್ಯ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಬೇಸಾಯ ರಂಗ ಕೇಳಿ ಹೊನ್ನೆ ಎಣ್ಣೆ ಉತ್ಪನ್ನ ಮತ್ತು ಮಾರಾಟ ಈ ವಿಷಯವಾಗಿ ಹೊನ್ನಾವರದ ತಿಮ್ಮಣ್ಣ ಎನ್ ಹೆಗಡೆ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಗಿ. ನಮ್ಮ ಜೊತೆಯಲ್ಲಿ ತಿಮ್ಮಣ್ಣ ನರಸಿಂಹ ಹೆಗಡೆ ಅವರಿದ್ದಾರೆ. ಇವರು ಹೊನ್ನಾವರದ ಹತ್ತಿರ ಇರತಕ್ಕಂಥ ಮಾಗೋಡು ಗ್ರಾಮದವರು. ಅನೇಕ ವರ್ಷಗಳಿಂದ ಕೃಷಿ ಜೊತೆಗೆ ತಮನು ಆಯಿಲ್ ಅಂತೇಳಿ ಅಂದರೆ ಹೊನ್ನೆ ಎಣ್ಣೆ ಇದನ್ನು ಉತ್ಪಾದನೆ ಮಾಡಿ ಬೇರೆ ದೇಶಕ್ಕೆ ರಫ್ತನ್ನು ಕೂಡ ಮಾಡುವಂಥ ರೈತ. ಈ ಹೊನ್ನೆ ಎಣ್ಣೆ ಒಂದು ಕೈಗಾರಿಕೆಯಾಗಿ ಯಾವಾಗಿಂದ ಪ್ರಾರಂಭ ಮಾಡಿದರು, ಯಾಕೆ ಪ್ರಾರಂಭ ಮಾಡಿದರು, ಇದರ ಉಪಯೋಗ ಏನು, ಮತ್ತು ಒಬ್ಬ ರೈತ ಆಗಿ ಈ ರೀತಿ ಒಂದು ಉದ್ಯಮವನ್ನು ಕೈಗೊಳ್ಳಬೇಕಾದಾಗ ಏನೇನು ಕಷ್ಟ ಸುಖ ಅನುಭವಿಸಿದ್ರು ಅನ್ನೋದನ್ನ ಈಗ ಕೇಳೋಣ. ನಮಸ್ಕಾರ ತಮ್ಮಣ್ಣ ಹೆಗಡೆ ಅವರು. ನಮಸ್ಕಾರ. ತಾವು ಇಂಥ ಒಂದು ಹೊನ್ನೆ ಎಣ್ಣೆ ಅಂದರೆ ತಮಾನು ಆಯಿಲ್ ಅಂತ ಹೇಳ್ತೀವಲ್ಲ, ಇಂಥ ಒಂದು ಇಂಡಸ್ಟ್ರಿ ಮಾಡಬಹುದು, ಈ ಒಂದು ಹೊನ್ನೆ ಎಣ್ಣೆಯನ್ನು ತೆಗೆದು ಅಂತೇಳಿ ಹೇಗನ್ನಿಸ್ತು, ಎಲ್ಲಿಂದ ಬಿತ್ತಿದ್ದು ಕನಸು? 2010 ಇಂತ ಪೂರ್ವದಲ್ಲಿ ನಾನು ಈ ಸಾವಯವ ಕೃಷಿ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡ್ತಾ ಇರುವಾಗ ನಾರಾಯಣ ಉಪಾಧ್ಯಾಯ ಅಂತ ಬೆಂಗಳೂರಿನವರು, ಅವರು ಅದಿತಿ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಅಂತ ಒಂದು ಆರ್ಗ್ಯಾನಿಕ್ ಸಂಸ್ಥೆ ಮಾಡಿಕೊಂಡಿದ್ದಾರೆ, ಅವರು ಭೇಟಿಯಾಗಿದ್ದೆ. ಅವರು ನನಗೊಂದು ಇನ್ಸ್ಪೈರ್ ಕೊಟ್ಟರು, ಅಂದರೆ ಇದನ್ನೊಂದು ಮಾಡ್ಬೋದು, ಇದೊಂದು ಇಂಡಸ್ಟ್ರಿಯನ್ನು ಅಂಥೇಳಿ, ಅಂದರೆ ಇದಕ್ಕೆ ಅವಕಾಶ ಇದೆ, ವಿದೇಶದಲ್ಲಿ ಬೇಡಿಕೆ ಇದೆ ಹೇಳುವಂಥದ್ದನ್ನು. ನಂತರ ಅವರೇ ಒಂದು ಬೈಯರ್, ಅಂದರೆ ಖರೀದಿ ಮಾಡುವವರು, ವಿದೇಶದ ಖರೀದಿದಾರರನ್ನು ಪರಿಚಯ ಮಾಡಿಕೊಟ್ರು. ಆ ಮೂಲಕ ನಾನು ಅದನ್ನು ಮೊದಲು ಪ್ರಾರಂಭ ಮಾಡಿದೆ. ನಂತರ ಫಸ್ಟು ಮಾಡುವಾಗ ವಿದೇಶಕ್ಕೂ ಮತ್ತು ನಮಗೂ ಭಾಳ ವ್ಯತ್ಯಾಸ ಇದೆ, ಅಂದರೆ ಅವರು ಕ್ವಾಲಿಟಿ ಮಟ್ಟಿಗೆ ಭಾಳ ಸ್ಟ್ರಿಕ್ಟ್ ಇರ್ತಾರೆ, ನಾವಿಲ್ಲಿ ಸ್ವಲ್ಪ ಲೇಜಿನೆಸ್ ಇದೆ, ಸ್ವಲ್ಪ ಹೊಂದಾಣಿಕೆ ಸ್ವಭಾವ. ಅದಕ್ಕಾಗಿ ನಾವು ಭಾಳ ಬಾರಿ ಪ್ರಯೋಗ ಮಾಡಿ ಎಣ್ಣೆಯನ್ನು ತಯಾರು ಮಾಡುವಲ್ಲಿ ಭಾಳ ಕಷ್ಟ ಅನುಭವಿಸಿದ್ವಿ. ಅಂದರೆ ನಾವು ಈ ಮಷಿನರೀಸ್ಗಳೇನು ತೆಗಿತಾ ಇದ್ವೋ ಆ ಥೇರಿಯನ್ನೇ ಬಿಟ್ವಿ, ಒಂದು ಹೊಸ ಒಂದು ರೆಸಿಡ್ಯೂಕ್ ನಾವು ಕಂಡಿಡ್ಕೊಂಡ್ವಿ ಆ ಎಣ್ಣೆ ತೆಗಿಲಿಕ್ಕೆ. ಆ ಮೂಲಕ ಮೊದಲು ಪ್ರಾರಂಭ ಮಾಡಿ 2010 ನಾವು ಎಕ್ಸ್ಪೋರ್ಟ್ ಮಾಡಿದ್ವಿ ಬೆಂಗಳೂರಿನಿಂದ. ಈಗ ಈ ಹೊನ್ನೆ ಎಣ್ಣೆ ಇದೆಯಲ್ಲ, ಮುಂಚೆ ಇಲ್ಲೇ ಕ್ರೂಡ್ ಆಗಿ ಮಾಡ್ತಾ ಇದ್ವಿ, ನಮಗೆ ದೇಶೀಯಗೆ ಎಷ್ಟು ಬೇಕು ಇಲ್ಲಿ ಗುಣಮಟ್ಟ ಹೊಂದಾಣಿಕೆಯನ್ನ ಮಾಡಿಕೊಂಡು ತಗೊಳ್ಳೋರು ತಗೊಂತಾರೆ ಅನ್ನುವಂಥದ್ದಿತ್ತಲ್ಲ, ಆ ರೀತಿ ಮಾಡ್ತಿದ್ರೆ ಮುಂಚೆ? ನಾನು ಮಾಡ್ತಾ ಇರಲಿಲ್ಲ, ಬೇರೆಯವರು ಮಾಡುವುದನ್ನು ನೋಡಿ ಅದರ ಸ್ಯಾಂಪಲ್ ಅನ್ನೆಲ್ಲ ನಾವು ತಗೊಂಡ್ವಿ ಫಸ್ಟ್. ಆದರೆ ಅದು ಅವ್ರಿಗೆ ಯಾರಿಗೂ ವಿದೇಶದಲ್ಲಿ ಅಪ್ರೂವ್ ಆಗಲಿಲ್ಲ. ನಾವು ಇಲ್ಲೇನು ಸ್ಯಾಂಪಲ್ ಮಾಡಿದ್ವಿ ಇಲ್ಲೆಲ್ಲ ಮಾಡುವಂಥವ್ರು. ನಂತರ ನಾವೇ ಕೊಲ್ಲಾಪುರಕ್ಕೆ ಹೋಗಿ ಒಂದು ಹೊಸ ಮಷಿನನ್ನು ಖರೀದಿ ಮಾಡಿ ಒಂದು ಹೊಸ ಥೇರಿಯನ್ನು ಕಂಡಿಡಿದ್ವಿ. ಎಣ್ಣೆಗೆ ತೆಗಿಲಿಕ್ಕೆ ಯಾವುದೇ ಬೇರೆ ವಸ್ತುವನ್ನು ಬಳಸಬಾರ್ದು, ಅಂದರೆ ಯಾವುದೇ ರಾಸಾಯನಿಕವನ್ನಾಗಲಿ ನೀರನ್ನಾಗಲಿ ಯಾವುದೇ ವಸ್ತುವನ್ನು ಬಳಸದೆ ಎಣ್ಣೆ ತೆಗೆಯುವಂಥ ಒಂದು ಇದನ್ನು ಕಂಡಿಡ್ಕೊಂಡು ನಾವು ಎಣ್ಣೆ ತೆಗೆದ್ವಿ. ಈ ಎಣ್ಣೆಯಲ್ಲಿ ಅವರು ಟೆಸ್ಟ್ ಮಾಡಿದಾಗಲೂ ಇದು ಇಡೀ ಜಗತ್ತಿನಲ್ಲೇ ಅತ್ಯುತ್ತಮವಾದ ಎಣ್ಣೆ ಸಿಗ್ತಾ ಇದೆ, ಅದರಲ್ಲಿರುವಂಥ ರಾಸಾಯನಿಕ ಗುಣಧರ್ಮಗಳು ಅವರಿಗೂ ಅಲ್ಲ ಎಲ್ಲ ಕಡೆಗಿಂತ ಒಳ್ಳೆಯ ಇದೆ. ಈ ನಮ್ಮ ಹೊನ್ನಾವರ ಕುಮಟಾ ಭಾಗದ ಎಣ್ಣೆಯನ್ನು ನಾವು ಮಾಡ್ತೇವೆ, ತುಂಬಾ ಉತ್ತಮವಾಗಿದೆ ಅಂತೇಳಿ ಅವ್ರದ್ದು ಅಭಿಪ್ರಾಯ ಇದೆ. ಈ ಹೊನ್ನೆಕಾಯಿ ಎಲ್ಲಿ ಸಿಗ್ತು? ಹೊನ್ನೆಕಾಯನ್ನು ನಾವು ಇದು ಹೆಚ್ಚಾಗಿ ಸಮುದ್ರ ಮತ್ತು ನದಿ ದಂಡೆ ಮೇಲೆ ಬೆಳೀತದೆ ನೈಸರ್ಗಿಕವಾಗಿ. ಅಲ್ಲಿಂದ ನಾವು ಹೊನ್ನಾವರ ಕುಮಟಾ ಭಟ್ಕಳ ಈ ಮೂರು ತಾಲೂಕುಗಳಲ್ಲಿ ಅಲ್ಲಲ್ಲಿ ಅಂದ್ರೆ ಸಮುದ್ರ ದಂಡೆಯಲ್ಲಿ ಎಲ್ಲಿ ಬೆಳೀತಾ ಇದೆಯಾ ಅಲ್ಲೇ ಕೆಲವೊಂದು ರೈತರನ್ನ ಸ್ವಲ್ಪ ಪ್ರೋತ್ಸಾಹಿಸಿ ಅವರಿಂದ ಖರೀದಿ ಮಾಡ್ತೇವೆ. ಅವರಿಗೂ ಉತ್ತಮ ದರವನ್ನು ನೀಡ್ತಾ ಇದ್ದೇವೆ. ಅಂದ್ರೆ ನಾವೇನು ಖರೀದಿ ಮಾಡುವೆ ಅಂತ ಪೂರ್ವದಲ್ಲಿ ತುಂಬಾ ಕಡಿಮೆ, ಅಂದ್ರೆ ಸಂಗ್ರಹಿಸಿದ ವೆಚ್ಚವನ್ನು ಕೂಡ ಕೊಡ್ತಾ ಇರಲಿಲ್ಲ. ಈಗ ನಾವು ಅವರಿಗೆ ಉತ್ತಮವಾದ ದರವನ್ನು ಕೂಡ ಕೊಟ್ಟು ಖರೀದಿ ಮಾಡ್ತಾ ಇದ್ದೇವೆ. ನೀವು ಬೇಕಾದಷ್ಟು ಪ್ರಮಾಣದಲ್ಲಿ ಸಿಗುತ್ತಾ? ಇಲ್ಲ, ಇದರಲ್ಲಿ ಒಂದು ಸಮಸ್ಯೆ ಆಗದ್ದು ಅಂದ್ರೆ ಹಿಂದೆ ಬೇಕಾದಷ್ಟು ಇತ್ತು. ಈ ಮರಕ್ಕಿರುವಂತ ಒಂದು ಗುಣಧರ್ಮ ಅಂದ್ರೆ ಇದು ಬೆಂಡಿಂಗ್ ಸ್ಟ್ರೆಂತ್ ಉಂಟು ಈ ಮರಕ್ಕೆ, ಹಾಗಾಗಿ ಈ ಮರವನ್ನು ಬಹಳ ಕಡಿದ್ರು. ಈ ದೋಣಿ ಮಾಡಲಿಕ್ಕೆ ಆ ತರದ ಉಪಯೋಗ, ಈಗ ಹಾಗಾಗಿ ಮರ ಕಡಿಮೆ ಆಗಿದೆ. ನಾವು ಕೆಲವು ಕಡೆ ನೆಡ್ಲಿಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದೇವೆ, ಅಂದ್ರೆ ರೈತರು ಬೆಳೆಯುವಂತವರಿಗೆ ನದಿ ದಂಡೆ ಮೇಲೆಲ್ಲ ನೆಡ್ತಾ ಇದ್ದೇವೆ. ಈ ವರ್ಷನೂ ಒಂದು 200 ಗಿಡವನ್ನು ನೆಟ್ಟಿದ್ದೇವೆ ನಾವು. ಸಸಿ ನೀವೇ ತಯಾರು ಮಾಡ್ತೀವಿ? ಹಾ, ಸಸಿಯನ್ನು ನಾವೇ ತಯಾರು ಮಾಡಿಕೊಂಡು ರೈತರಿಗೆ ತಗೊಂಡೋಗಿ ಕೊಡ್ತೇವೆ. ಅವರು ನೆಟ್ಟುಕೊಂಡು ಅಭಿವೃದ್ಧಿ ಪಡಿಸಿದ ನಂತರ ಬೀಜವನ್ನು ನಾವೇ ತಗೊಳ್ತೇವೆ. ಮತ್ತೆ ಆ ರೀತಿಯ ಒಂದು ಒಪ್ಪಂದ ಏನಿಲ್ಲ, ಅವರು ಯಾರಿಗೂ ಕೊಡಬಹುದು. ನಾವು ಗಿಡವನ್ನು ಬೆಳೀಲಿ ಅಂತ ಹೇಳುವ ಉದ್ದೇಶದಿಂದ ಮಾಡಿದ್ದೇವೆ ಈ ರೀತಿ ಒಂದು ಕಾರ್ಯ. ಎಷ್ಟು ವರ್ಷ ಕಾಯಿ ಬಿಡುತ್ತೆ ಏನದು? ಇದು ಸಾಮಾನ್ಯ 3 ವರ್ಷದಿಂದ ಫಸಲು ಬರ್ತದೆ, ಆದ್ರೆ 5 ವರ್ಷದಿಂದ ಉತ್ತಮ ಫಸಲನ್ನು ಪಡಿಬಹುದು. ಹೌದು. ಎಷ್ಟು ವರ್ಷದ ತನಕ ಇದು ನಿರಂತರ ನಿಮ್ಮ ಮರಕ್ಕೆ ಆಯುಷ್ಯ ಹೇಳಿ ಕಡಿದೆ ಹೋದ್ರೆ ಇದೊಂದು 100-200 ವರ್ಷ ಬಾಳುವಂತ ಮರ. ಮತ್ತೆ ಇದು ಬೆಳೆದ ನಂತರ ನಿಮಗೆ ಮರವಾಗಿಯೂ ಒಳ್ಳೆ ಬೆಲೆ ಉಂಟು. ಈ ಮರ ಹೊನ್ನೆ ಮರಕ್ಕೆ ಉತ್ತಮವಾದ ಬೆಲೆ ಉಂಟು. ನಂತರ ಕಡಿಬೇಕು ಅಂತ ಅನಿಸಿದ್ರೆ ಅದಕ್ಕೂ ಆ ದೃಷ್ಟಿಯಿಂದ ರೈತರು ಇದನ್ನು ಬೆಳಿಬಹುದು ಸಮುದ್ರ ದಂಡೆಯಲ್ಲಿ ನದಿ. ಇದರ ಮತ್ತೊಂದು ಅನುಕೂಲ ಅಂತಂದ್ರೆ ಇದು ನದಿಯನ್ನು ಕೊರೀಲಿಕ್ಕೆ ಅಂದ್ರೆ ಹೊರದು ಇದಾಗ್ಲಿಕ್ಕೆ ಕೊಡುದಿಲ್ಲ. ಈ ನೀರಿನ ಸೆಳೆತಕ್ಕೆ ಮಣ್ಣು ತೊಳೆದು ಹೋಗ್ತದಲ್ಲ, ಆ ರೀತಿ ತೊಳೆದು ಹೋಗ್ಲಿಕ್ಕೆ ಕೊಡುದಿಲ್ಲ. ಇದ್ರ ಬೇರು ಒಂಥರ ಜಟಿಲತೆ ಉಂಟು, ಅದು ಮಣ್ಣನ್ನು ಹಿಡಿದಿಟ್ಟುಕೊಳ್ತದೆ. ಮತ್ತೆ ಇದ್ರ ಎಲೆ ನಿತ್ಯ ಹರಿದ್ವಳ್ಣ, ಅಂದ್ರೆ ಯಾವಾಗೂ ಎಲೆ ಉದುರಿ ಬೋಳ ಆಗ ಮರ ಆಗ ನಿಮ್ಗೆ ಉತ್ತಮವಾದ ನೆರಳನ್ನು ಕೊಡ್ತದೆ, ತಂಪು ಕೊಡ್ತದೆ. ಮತ್ತೆ ಹಕ್ಕಿಗಳಿಗೆ ಆಹಾರ ಇದ್ರ ಹಕ್ಕಿ ತಿನ್ನೋದ್ರಿಂದ ನಮ್ಮ ಬೀಜಕ್ಕೇನು ನಷ್ಟ ಇಲ್ಲ. ಅದ್ರ ಹೊರಗಡೆ ಸಿಹಿ ಇರುವಂತ ಭಾಗವನ್ನು ಮಾತ್ರ ತಿಂತದೆ, ಅದು ಉಳಿದ ಬೀಜವನ್ನು ಕೆಳಗೆ ಹೊತ್ತಾಕ. ಹಾಗಾಗಿ ರೈತರಿಗೂ ಪ್ರಾಣಿಗೂ ಪಕ್ಷಿಗೂ ಎಲ್ಲರಿಗೂ ಒಳ್ಳೆ ಮರ, ನಿಸರ್ಗಕ್ಕೂ ಒಳ್ಳೆ ಮರ ಇದು. ಈ ಹೊನ್ನೆ ಎಣ್ಣೆಯನ್ನ ನೀವು ಉತ್ತಮ ಗುಣಮಟ್ಟಕ್ಕೆ ತರಬೇಕಾದ್ರೆ ಮಷಿನ್ನೇ ಕಾರಣನ? ಮಷಿನ್ ಇದ್ದದ್ದೇ. ಅದರಲ್ಲಿ ಒಂದು ನಾವೊಂದು ಥೇರಿ ಅಂತ ಹೇಳ್ತಾರಲ್ಲ, ಬೀಜದಿಂದ ಶುರು. ಬೀಜವನ್ನು ಎಷ್ಟು ಒಣಗಿಸಬೇಕು, ಎಷ್ಟು ದಿನಕ್ಕೆ ಅದ್ರ ಒಣಗಿಸಿದ ನಂತರ ಮತ್ತೆ ಎಣ್ಣೆ ಹಾಕ್ಲಿಕ್ಕೆ ಹಾಕಬೇಕು, ಮತ್ತೆ ಎಷ್ಟು ಟೆಂಪರೇಚರ್ ಇಟ್ಕೊಳ್ಬೇಕು, ಅದು ಬಿಸಿ ಹೆಚ್ಚು ಇರಬಾರ್ದು ಕಡಿಮೆನೂ ಇರಬಾರ್ದು. ಆ ರೀತಿ ಒಂದು ಥೇರಿಯನ್ನು ಕಂಡು ಹಿಡ್ಕೊಂಡ್ವಿ ನಾವು. ಬಿಸಿ ಬೇಡ ಅದಕ್ಕೆ, ಅದು ಸ್ವಲ್ಪ ಬಿಸಿ ಇಲ್ಲದೆ ಹೋದ್ರೆ ಬೇರೆ ಬೇರೆ ರಾಸಾಯನಿಕ ಹಾಕಬೇಕಾಗ್ತದೆ ಎಣ್ಣೆ ತೆಗೆಯುವಾಗ. ಬಿಸಿ ಇಲ್ಲ ಅಂದ್ರೆ ಬೆಲ್ಲ ಹಾಕಿ ತೆಗಿತಿದ್ರು ಮೊದಲು, ಇಲ್ಲದವರು ಬೆದರ್ನ ಎಲೆ ತಂದು ಹಾಕಿ ತೆಗಿತಿದ್ರು. ಈ ರೀತಿ ಎಲ್ಲ ಮಾಡ್ತಾ ಇದ್ರು, ಅಂದ್ರೆ ಅದಕ್ಕೆ ಅಂಟಿನಂಶ ಬರಬೇಕು, ಇಲ್ಲಾಂದ್ರೆ ಎಣ್ಣೆ ಬರೋದಿಲ್ಲ. ಇದಕ್ಕೆ ನಾವೊಂದು ಅದೇ ಒಂದು ಸರಿಯಾದ ಥೇರಿ ಅಂದ್ರೆ ಇಷ್ಟೇ ಟೆಂಪರೇಚರ್ ಇದ್ರೆ ಸರಿ ಬರ್ತದೆ ಅದಕ್ಕೆ ಎಣ್ಣೆ ಅಂತ ಹೇಳಿ. ಮತ್ತೆ ಅದ್ರ ಇಷ್ಟೇ ಒಣಗಿಸ್ಬೇಕು, ಬಾಳ ಒಣಗಿಸ್ಲೂಬಾರ್ದು, ಬಾಳ ಹಸಿ ಇರ್ಲೂಬಾರ್ದು. ಆ ರೀತಿ ಒಂದು ಥೇರಿಯನ್ನು ನಾವು ಕಂಡಿಡ್ಕೊಂಡು, ಅಂದ್ರೆ ಒಲೆ ಮೇಲೆ ಹಾಕಿ ಅದು ಸ್ವಲ್ಪ ಎಣ್ಣೆ ಬರುವಂಗೆ ನೋಡ್ಕೊಳ್ಳೋದು. ಅಂದ್ರೆ ಇಲ್ಲ, ಆ ರೀತಿ ಅಲ್ಲ, ಬಿಸಿಲಿಗೆ ಸನ್ರೈಸ್ ಬಿಸಿಲಲ್ಲೇ ಅದನ್ನ ಒಂದು ಹಂತದ ಬಿಸಿಲಿಗೆ ಒಣಗಿಸ್ಬೇಕು. ಅದು ಆ ರೀತಿ ಒಣಗಿಸಿದಾಗ ಅದಕ್ಕೆ ಎಣ್ಣೆ ಬರುವಂತ ರೆಡಿ ಆಗಿರ್ತದೆ ಅದು ಎಣ್ಣೆ ಬರ್ಲಿಕ್ಕೆ. ಹೌದೌದು, ಆ ರೀತಿ ಮಾಡಿ ನಾವು ಈಗ ಎಣ್ಣೆ ತೆಗಿತೇವೆ. ಯಾವುದೇ ಗಿಡ ಸಸ್ಯಗಳು ತಮ್ಮದೇ ಆದಂತ ಒಂದು ಸೀಸನ್ ಒಳಗೆ ಅವು ಕಾಯಿ ಹಣ್ಣು ಎಲ್ಲಾನು ಬಿಡ್ತಾ ಇರ್ತವೆ. ಇದು ಕೂಡ ಹಾಗೆ ಅಲ್ಲ, ಇದು ಒಮ್ಮೆ ಡಿಸೆಂಬರ್ದಲ್ಲಿ ಮತ್ತೆ ಜೂನ್ ದಲ್ಲಿ ಎರಡು ಬಾರಿ ಹಣ್ಣಾಗ್ತದೆ. ಅಂದ್ರೆ ಅದಕ್ಕೂ 2 ತಿಂಗಳ ಮೊದಲು ಹೂ ಬಿಡ್ತದೆ, 2-3 ತಿಂಗಳದ್ದು ಪ್ರೊಸೆಸ್ ಅದ್ರ ಹೂವಿನಿಂದ ಕಾಯಾಗ್ಲಿ. ನಂತರ ಚಿಗರಿ ಮತ್ತೆ ಬೆಳೀತದೆ ಮರ, ಮತ್ತೆ ಹೂ ಬಿಡ್ತದೆ. ವರ್ಷಕ್ಕೆ 2 ಬಾರಿ ಹೂ ಬಿಟ್ಟು ಕಾಯಿ ಆಗ್ತದೆ. ಅದು ಕಾಯಿ ನಮಗೆ ಡಿಸೆಂಬರ್ ಮತ್ತು ಜೂನ್ 6-6 ತಿಂಗಳಿಗೆ ಒಮ್ಮೆ ಸಿಗ್ತದೆ. ಒಟ್ಟು ಎಷ್ಟು ಈ ಕಾಯಿಯನ್ನ ಸಂಗ್ರಹಿಸ್ತೇವೆ ನಾವು? ವರ್ಷಕ್ಕೆ ಸಾಮಾನ್ಯ 6 ಟನ್ ಕಾಯನ್ನು ಸಂಗ್ರಹಿಸ್ತೇವೆ. ಅಷ್ಟು ಪ್ರಮಾಣದಲ್ಲಿ ಕಾಯನ್ನು ಸಂಗ್ರಹಿಸಿ ಎಣ್ಣೆ ತೆಗಿತೇವೆ. ಈ ಎಣ್ಣೆ ತೆಗೆದು ಒಮ್ಮೆ ತೆಗೆದು ಅಥವಾ? ಇಲ್ಲ, ವರ್ಷದಲ್ಲಿ ಒಂದು 3 ಬಾರಿ ಹೀಗೆ ನಾವು ಸಂಗ್ರಹಿಸಿ ಇಟ್ಕೊಳ್ತೇವೆ ಬೀಜವನ್ನ. ಎಣ್ಣೆಯ ಅವ್ರ ಅವಶ್ಯಕತೆಯನ್ನು ನಮಗೆ ತಿಳಿಸ್ತಾರೆ, ಆವಾಗ ನಾವು ಎಣ್ಣೆ ತೆಗಿಲಿಕ್ಕೆ ಪ್ರಾರಂಭಿಸ್ತೇವೆ. ಇಲ್ಲಿ ನಂತರ ಅಲ್ಲಿಂದ ಕಳಿಸುವಂತ ವ್ಯವಸ್ಥೆ ಮುಂದಿನ ವ್ಯವಸ್ಥೆಗಳನ್ನ ಮಾಡ್ತೇವೆ. ಅವಶ್ಯಕತೆ ಅಂದ್ರೆ ವಿದೇಶದಿಂದ ನಿಮಗೆ ಬೇಡಿಕೆ ಬರುತ್ತೆ? ಹೌದು, ವಿದೇಶದಿಂದ ಅವರು ನಮಗೆ ಇಷ್ಟು ಎಣ್ಣೆ ಬೇಕು ಈ ವರ್ಷಕ್ಕೆ ಅಂತ ಹೇಳಿ ಮೊದಲೇ ಹೇಳಿರ್ತಾರೆ. ಆದ್ರೆ ಯಾವಾಗ ಬೇಕು ಹೇಳುದನ್ನು ಅವರು ಆಗಾಗ ಟೈಮ್ ಟು ಟೈಮ್ ತಿಳಿಸ್ತಾ ಇರ್ತಾರೆ. ಅಂದ್ರೆ ಎಣ್ಣೆಯನ್ನು ಬಹಳ ದಿನ ಇಟ್ಟರೆ ಅದರಲ್ಲಿ ಕೆಲವೊಂದು ಇದು ಹಾಳ ಜಡ್ಡು ಬರುವುದು ಅಂತ ಹೇಳ್ತಾರಲ್ಲ, ಆ ರೀತಿ ಗುಣ ಬರ್ತದೆ ಈ ಎಣ್ಣೆಯಲ್ಲೂ ಬರ್ತದೆ. ಇದಕ್ಕೊಂದು 3 ವರ್ಷದ ಲೈಫ್ ಈ ಎಣ್ಣೆಗೆ. ಹೌದು, 3 ವರ್ಷದ ತನಕ ಇಡಬಹುದು. ಅಂದ್ರೆ ಒಳ್ಳೆ ಪ್ಯಾಕಿಂಗ್ ನಲ್ಲಿ ನಾವು ಇಲ್ಲಿ ನೈಟ್ರೋಜನ್ ಹಾಕಿ ಪ್ಯಾಕ್ ಮಾಡಿ ಇಡ್ತೇವೆ ಎಣ್ಣೆಯನ್ನು ಇಡುವಾಗ. ನೈಟ್ರೋಜನ್ ಅದ್ರೊಳಗೆ ಹಾಕುದ? ಹಾ, ಅದ್ರೊಳಗೆ ಅಂದ್ರೆ ಅದು ಗಾಳಿ, ನೈಟ್ರೋಜನ್ ಹೇಳುವುದು ಒಂದು ಗಾಳಿ, ಅದು ಅದನ್ನು ತುಂಬಿಟ್ರೆ ಅಲ್ಲಿ ಆಕ್ಸಿಜನ್ ಇರುವುದಿಲ್ಲ. ಆವಾಗ ಅಲ್ಲಿ ಆಕ್ಸಿಡೇಷನ್ ಹೇಳುವಂತ ಒಂದು ರಾಸಾಯನಿಕ ಪ್ರಕ್ರಿಯೆ ಆಗುದಿಲ್ಲ, ಹಾಗಾಗಿ ಎಣ್ಣೆ ಏನ್ ಪರಿಮಳ ಉಂಟು ಅದೇ ಇರ್ತದೆ. ಹೌದು, ಆ ರೀತಿ ಮಾಡಬೇಕಾದಾಗ ಮಷಿನರಿ ಬಹಳ ಬೇಕಾಗುತ್ತೆ. ಹಾ, ಮಷಿನರೀಸ್ ಕೆಲವೊಂದು ಬೇಕಾಗ್ತದೆ, ಅದನ್ನೆಲ್ಲ ನಾವು ಇಟ್ಟುಕೊಂಡಿದ್ದೇವೆ ಅದಕ್ಕೆ ಬೇಕಾದಂತ ಮಷಿನರೀಸ್ಗಳನ್ನ. ಮತ್ತೆ ಫಿಲ್ಟರ್ ಮಾಡ್ಲಿಕ್ಕೆ ಅವ್ರ ಎಣ್ಣೆಯನ್ನು ಶುದ್ಧ ಮಾಡ್ಲಿಕ್ಕೆ 1 μ ಅಷ್ಟು ಸಣ್ಣ ಕಣ ಕೂಡ ಇರುವುದಿಲ್ಲ ಅದರಲ್ಲಿ. ಅಷ್ಟು ಶುದ್ಧವಾದ ಎಣ್ಣೆಯನ್ನೇ ನಾವು ಕಳಿಸುವಂತ ವ್ಯವಸ್ಥೆಯನ್ನು ಮಾಡ್ತೇವೆ. ಅದು ಮಷಿನರೀಸ್ ನಲ್ಲೇ ಆಗುವಂತದ್ದು. ಮತ್ತೆ ಅದನ್ನು ಒಣಗಿಸ್ಲಿಕ್ಕೆ ಕೆಲವೊಮ್ಮೆ ಈ ವಾತಾವರಣದಲ್ಲಿ ಮಳೆ ಬರ್ತದೆ ಅಂತ ಹೇಳಿ ಒಂದು ಕರೆಂಟ್ ನ ಮೇಲೆ ನಡೆಯುವಂತ ಡ್ರೈಯರ್, ಅಂದ್ರೆ ಅದು ಒಣಗಿಸ್ಲಿಕ್ಕೆ ಟೆಂಪರೇಚರ್ ಎಲ್ಲ ಸರಿಯಾಗಿ ಒಣಗ್ಲಿಕ್ಕೆ. ಮತ್ತೆ ಎಣ್ಣೆ ತೆಗೆಯುವಂತ ಮಷಿನ್, ಈ ರೀತಿ ಮಷಿನ್ಗಳನ್ನ ಇಟ್ಕೊಂಡಿದ್ದೇವೆ. ಇದಕ್ಕೆಲ್ಲ ಮೂಲ ಬಂಡವಾಳ ಬಹಳ ಆಯ್ತು. ಹಾ, ಬಂಡವಾಳ ಸುಮಾರು ಬೇಕಲ್ಲ. ಆದ್ರೆ ಇದನ್ನು ಒಂದೇ ಬಾರಿ ಮಾಡಲಿಲ್ಲ ಸಣ್ಣ. ಈಗ 2010 ತಕೊಳ್ಳುವಾಗ ಬರೀ ಒಂದು 80,000 ರೂಪಾಯಿ ಮಷೀನ್ ತಕೊಂಡಿದ್ದು. ನಂತರ ಎಣ್ಣೆ ಕಳಿಸ್ದಂಗ ಲಾಭದಲ್ಲಿ ಕೆಲವೊಂದು ಕೈಯಿಂದ ಹಾಕಿ ಮಷೀನರಿಸಿಗಳನ್ನ ಸೇರಿಸ್ತಾ ಹೋದ್ವಿ. ಈ ರೀತಿಯಾಗಿ ಸ್ವಲ್ಪ ಈಗ ಸಾಮಾನ್ಯ ಒಂದು ಸುಮಾರು ಬಂಡವಾಳ ಬಿದ್ದಿದ್ದೀರಲ್ಲ, ಒಂದು 4-5 ಲಕ್ಷ ರೂಪಾಯಿ ಮೇಲುಗಡೆ. ಅಗ್ರೋ ಇಂಡಸ್ಟ್ರಿಗೆ ಒಂದ್ ಸ್ವಲ್ಪ ಏನೋ ಕನ್ಸೆಷನ್ ಸಿಗುತ್ತೆ ಅಲ್ಲಿ ನಮ್ಗೆ ಅನ್ನುವಂತದ್ದು ಇರುತ್ತೆ. ಹಂಗೇನ್ರ ಸಿಗ್ತಾ ಇಲ್ಲ? ನಮ್ಗೆ ಯಾವ್ದೇ ಇದು ಸಿಗ್ಲಿಲ್ಲ ಹೇಳ್ಬಹುದು. ಪ್ರಯತ್ನ ಮಾಡ್ಲಿಲ್ಲ. ಹಾ, ಪ್ರಯತ್ನನು ಸ್ವಲ್ಪ ಕಡಿಮೆನೆ ಇರ್ಬಹುದು. ಅಂದ್ರೆ ನಮ್ದು ಈಗ ಇಂಡಸ್ಟ್ರಿ ಒಳಗ್ ಬರ್ಲಿಲ್ಲ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಲೈಸೆನ್ಸ್ ಮಾಡ್ಕೊಂಡಿದ್ದೇನೆ. ಅದು ವಿಶೇಷ ಸಬ್ಸಿಡಿಗಳನ್ನ ಯಾವ್ದು ತಕೊಳ್ಳಿಲ್ಲ ನಾನು. ಕೆಲವೊಂದು ಸಮಸ್ಯೆಗಳಿರ್ತಾವಲ್ಲ, ಅದೇ ಸಬ್ಸಿಡಿಗೆ ಬೇಕಾದಂತ ಕಾಗದ ಪತ್ರಗಳು ಬೇಕಾಗ್ತವೆ. ಎಣ್ಣೆ ಮೊದಲಾಗ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ನಮ್ದು ಎಲ್ಲ ಕೃಷಿ ಭೂಮಿ ಇಲ್ಲಿರುವಂತದ್ದು. ಹೀಗೆಲ್ಲ ಕೆಲವೊಂದು ಅವ್ರದೇ ಆದ ರೂಲ್ಸ್ ಗೆ ನಮ್ದು ಹೊಂದುದಿಲ್ಲ. ಹೀಗಾಗಿ ಈ ಕಾಯಿ ಹಣ್ಣು ಸಂಗ್ರಹಿಸ್ಲಿಕ್ಕೆ ನೀವು ಅವ್ರ ಮನೆಗೆ ಹೋಗ್ತಿರೋ ಅಥವಾ ಅವ್ರು ತಂದು ಕೊಡ್ತಾರೋ? ಅವ್ರ ಮನೆಗೆ ಹೋಗಿ ತಕೊಂಡ್ ಬರ್ತೇವೆ ನಾವು. ಅಂದ್ರೆ ಅವರಿಗೆ ಮೊದಲು ಹೇಳಿರ್ತೇವೆ, ಅವರು ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾರೆ. ನಾವು ಆ ಟೈಮಲ್ಲಿ ಒಂದ್ ಬಾರಿ ಹೋಗಿ ಎಲ್ಲರ ಮನೆಯನ್ನು ತೂಕ ಮಾಡಿ ತಕೊಂಡು ಬರ್ತೇವೆ. ಆ ರೀತಿ ಮಾಡಲ್ಲ. ಇದೇನು ರೈತರು ತಮ್ಮ ಹೊಲದಲ್ಲಿ ಬೆಳೆದಂತ ಬೆಳೆಯನಲ್ಲ? ರೈತರ ಹೊಲದಲ್ಲಿ ಹೇಳುವಾಗಿಲ್ಲ ಇದು. ಅಂದ್ರೆ ಗುಡ್ಡದಲ್ಲಿ ಅಥವಾ ಸಮುದ್ರ ದಂಡೆ ಮೇಲೆ ಬೆಳೀತದೆ ಮರ ನೈಸರ್ಗಿಕವಾಗಿ. ಅವರು ಅದನ್ನು ಸಂಗ್ರಹಿಸ್ತಾರೆ. ಅಂದ್ರೆ ಎಲ್ಲ ಬಿದ್ದಾಗ ಹೆಕ್ಕಿ ತಂದು ಮನೆಯಲ್ಲಿ ಇಟ್ಟು ಅದ್ರ ಒಣಗಿಸಿ ಈ ರೀತಿ ಕೆಲಸವನ್ನು ಅವ್ರು ಮಾಡ್ತಾರೆ. ಅಂದ್ರೆ ಒಂದು ಬೆಳೆಯಾಗಿ ಬೆಳೆಯುವಂತದ್ದಲ್ಲ ಇದು. ಬೆಳೆದ್ರೆ ಏನ್ ತಪ್ಪಿಲ್ಲ? ತಪ್ಪಿಲ್ಲ, ಬೆಳಿಬಹುದು. ಅದೇ ಈಗ ನಾವು ಪ್ರೋತ್ಸಾಹ ಕೊಡ್ತಾ ಇರೋದು ಬೆಳಿಲಿಕ್ಕೇನೆ. ಯಾಕಂದ್ರೆ ಅಗ್ರೋ ಫಾರೆಸ್ಟ್ರಿ ಒಳಗೆ ಅಂತಿಂತ ಗಿಡ ಹಾಕೋದಕ್ಕಿಂತ ಇನ್ನ ಹಾಕ್ಬಹುದು. ಹಾಕ್ಬಹುದು, ಹಾಕ್ಬಹುದು. ಆದ್ರೆ ಒಂದು ಅಂದ್ರೆ ಇದು ಕೋಸ್ಟಲ್ ಬೆಲ್ಟ್ ಅಲ್ಲಿ ಮಾತ್ರ ನಾನು ನೋಡಿದ್ದೇನೆ. ಅಂದ್ರೆ ನನ್ನ ಅನುಭವದ ಪ್ರಕಾರ ಈ ಸಮುದ್ರ ಮಟ್ಟದಕ್ಕಿಂತ ಮೇಲೆ ಎಲ್ಲೂ ಕಾಣಲಿಲ್ಲ ಈ ಮರವನ್ನ. ಈ ಘಟ್ಟದ ಮೇಲಾಗ್ಲಿ ಅಥವಾ ಬಯಲ್ಸೀಮೆ ಮೇಲಾಗ್ಲಿ ಎಲ್ಲೂ ಈ ಮರವನ್ನ ನಾನು ನೋಡ್ಲಿಲ್ಲ. ಇನ್ನು ಸ್ಟಡಿ ಮಾಡಿ ಆಗೋದಿಲ್ಲ ಅಂತ ಹೇಳಿ ನಾವು ಹೇಳಲಿಕ್ಕೆ ಬರುದಿಲ್ಲ. ಅಂದ್ರೆ ಅದಕ್ಕೆ ಸರಿ ಸೂಕ್ತ ವಾತಾವರಣ ಸಿಕ್ಕರೆ ಆಗಬಹುದು. ಹೆಚ್ಚಾಗಿರೋದು ಸಮುದ್ರ ಮತ್ತು ನದಿ ದಂಡೆ, ಅದು ಕೋಸ್ಟಲ್ ಬೆಲ್ಟ್ ಅಲ್ಲಿ ಇದೆ. ಇಲ್ಲಿಂದ ಎಲ್ಲ ಕಡೆ ಉಂಟು. ಅರಬ್ಬಿ ಸಮುದ್ರದ ದಂಡೆ, ಬಂಗಾಳ ಕೊಳ್ಳಿ ದಂಡೆ ಎಲ್ಲ ಉಂಟು ಇದು ಮರ. ದಂಡೆಯಿಂದ ಎಷ್ಟೊಂದು 10-15 ಕಿಲೋಮೀಟರ್ ತನಕ ಬೆಳಿಬಹುದು? 30 ಕಿಲೋಮೀಟರ್ ತನಕ ದಂಡೆ ಸಮಪಾತಳಿ ಕರಾವಳಿ ಬೆಲ್ಟ್ ಅಂತ ಹೇಳ್ತಾರೆ. ಪಶ್ಚಿಮ ಘಟ್ಟ ಬರುವವರೆಗೂ ಉಂಟು ಈ ಮರಗಳು ಅಲ್ಲಲ್ಲಲ್ಲಿ ಕಾಣಿಸ್ತದೆ. ಹೌದು ಹೌದು. ಹಾಗಾಗಿ ನೀವು ಒಳ್ಳೆ ಬೆಲೆನೆ ಕೊಂಡ್ಕೊಳ್ತಾ ಇದೀವಿ, ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಹೇಗೆ ಬೆಲೆ? ಇದಕ್ಕೆ ನಾವು ಪ್ರತಿ ಕೆಜಿಗೆ 60 ರೂಪಾಯಿ ಒಂದ್ ಕೆಜಿ ಬೀಜಕ್ಕೆ ಕೊಡ್ತೇವೆ ಅವರಿಗೆ. ಹೌದು ಹೌದು. ಒಬ್ಬೊಬ್ರು ರೈತರು ಅಥವಾ ಮಹಿಳೆಯರು ಇವರೆಲ್ಲ ಎಷ್ಟು ಸಂಗ್ರಹಿಸ್ತಾರೆ? ಸಂಗ್ರಹಿಸೋರಿದ್ದಾರೆ, ಒಂದು 5 ಕ್ವಿಂಟಲ್ ವರೆಗೆ ಸಂಗ್ರಹಿಸೋರಿದ್ದಾರೆ. ಹೌದು ಹೌದು. ಒಬ್ಬೊಬ್ರು? ಹೌದು ಹೌದು. ಒಂದೊಂದು ಮಹಿಳೆಯರು ಅಥವಾ ಪುರುಷರು ಸೇರಿ ಅವರು ಸುತ್ತಮುತ್ತಲ ಏರಿಯಾದ್ದೆಲ್ಲ ಸಂಗ್ರಹಿಸಿ 5-6 ಕ್ವಿಂಟಲ್ ಮಾಡ್ಕೊಡುವವರಿದ್ದಾರೆ. ಅವ್ರಿಗೂ ಕೂಡ ಗೊತ್ತಿದೆ ಈ ಗಿಡ ಎಲ್ಲಿದೆ, ಎಷ್ಟೊತ್ತಿಗೆ ಹಣ್ಣು ಉದುರು ಸುತ್ತ ಏನು ಅಂತ. ಹೌದು, ಅವರಿಗೆ ಸಹಜವಾಗಿ ಗೊತ್ತಿರ್ತದೆ. ನಾವೀಗ ಉತ್ತಮ ಬೆಲೆಯನ್ನು ಕೂಡ ಕೊಟ್ಟಿದ್ದೇವೆ ಅವರಿಗೆ. ನಾವು ಫಸ್ಟ್ ತಕೊಳ್ಳುವಾಗ ಅದಕ್ಕೆ 19 ರೂಪಾಯಿ ಇತ್ತು ಕೆಜಿ. ನಾವೀಗ 60 ರೂಪಾಯಿ ಕೊಡ್ತಾ ಇದ್ದೇವೆ ಅವ್ರಿಗೆ ಪ್ರತಿ ಕೆಜಿ. ಗಿಡ ಏರಿ ಆನಂತರ ಹಣ್ಣು ಉದುರಿಸುದು ಅಥವಾ ತಾನೇ ಉದುರಿಸುತ್ತೋ? ಇಲ್ಲ, ಅದು ನೈಸರ್ಗಿಕವಾಗಿ ಕೆಳಗಡೆ ಬೀಳ್ತದೆ ನೆಲ. ಏನು ಸಮಸ್ಯೆಗಳೇನು ಇಲ್ಲ. ಕೆಲವೊಂದು ಹಕ್ಕಿ ತಿಂದ್ಕೊಂಡು ಹೋಗ್ತದೆ, ಆದ್ರೆ ಅದು ತಿನ್ನುದಿಲ್ಲ. ಮತ್ತೊಂದು ಮನೆ ಹಾಕ್ಬಹುದು. ಅಂದ್ರೆ ಸ್ವಲ್ಪ ದೂರ ತಕೊಂಡೋಗಿ ಹೊತ್ತಾಗ್ತದೆ. ಹೊರತು ಅದು ಹಕ್ಕಿ ಏನು ಬೀಜವನ್ನು ತಿನ್ನುದಿಲ್ಲ. ಅದ್ರ ಹೊರಗಡೆ ಮಾತ್ರ ಸಿಹಿ ಅಂಶ ಉಂಟು, ಅದು ಒಳಗಡೆ ಕಹಿ. ಅದು ಹಾಗಾಗಿ ಒಳಗಡೆ ತಿನ್ನುದಿಲ್ಲ. ಅಂದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಮಾಡಬಹುದು, ಬಿಟ್ರೆ ಯಾರು ಮಾಡಬಹುದು ಈ ಬೆಳೆಯನ್ನು. ಈ ರೀತಿ ಎಷ್ಟು ಜನ ಹಿಂಗ್ ಮಾಡ್ತಾ ಇದಾರೆ ಇಲ್ಲಿ? ಈ ನನಗೆ ತಿಳಿದಾಗಿ ಈ ಹೊನ್ನೆ ಎಣ್ಣೆ ತೆಗೆಯುವಂತದನ್ನು ಯಾರು ಮಾಡ್ತಾ ಇಲ್ಲ. ಮತ್ತೆ ಈ ನಮ್ಮ ರೀತಿಯಲ್ಲಿ ಇಲ್ಲಿ ಕರ್ಕಿಯಲ್ಲೂ ಒಂದು ಉಂಟು ಮಿಲ್ಲು. ಅವರು ಮೊದಲಿಂದ ಇದ್ದವ್ರೆ ಅವರು. ಹೌದು ಹೌದು. ಅವರು ವಿದೇಶಕ್ಕೆ ಕಳಿಸ್ತಾರ? ಇಲ್ಲ ಇಲ್ಲ, ಅವ್ರು ಇಲ್ಲೇ ಸ್ಥಳೀಯವಾಗಿ ಮಾರ್ತಾರೆ. ಈ ಒಂದು ಇಂಡಸ್ಟ್ರಿಯನ್ನ ನೀವು ಪ್ರಾರಂಭ ಮಾಡಿದಾಗ ನಿಮಗೆ ಎಷ್ಟು ದಿನ ಇಲ್ಲಿ ಕೆಲಸ ಇರುತ್ತೆ ನಿಮ್ಮ ಈ ಒಂದು ಕೆಲಸ? ಇದು ಒಂದು ಬಾರಿ ನಾವು ಒಂದು 3,000 ಕೆಜಿ ಅಂತ ಹಿಡಿದ್ರೆ ಸಾಮಾನ್ಯ ಒಂದು 90 ದಿವಸದ ಕೆಲಸ ಇದೆ. ಅಂದ್ರೆ ಫುಲ್ ಟೈಮ್, ಕಡೆಗೆ ಪಾರ್ಟ್ ಟೈಮ್ ಬೇಕಾಗ್ತದೆ. ಅಂದ್ರೆ ಎಣ್ಣೆ ಸೆಟ್ಲಿಂಗ್ ಇಟ್ಟರೆ 22 ದಿನ ಇಡಬೇಕು. ಅವಾಗೆಲ್ಲ ನೋಡುದು ಅಷ್ಟೇ, ಅದು ಏನಾಯ್ತು ಏನಾಯ್ತು ಅಂತ ಹೇಳಿ ನೋಡುವಂತದ್ದು. ಫುಲ್ ಟೈಮ್ ಅಲ್ಲ, ಪಾರ್ಟ್ ಟೈಮ್ ಕೆಲಸ. ಹಾಗಾಗಿ ಮನೆ ಹತ್ರ ಇಟ್ಕೊಂಡಿದ್ದೇನೆ ಇಂಡಸ್ಟ್ರಿಯನ್ನ. ನಮ್ ಕೃಷಿ ಜೊತೆಗೆ ಇದು ನಡೀತದೆ. ಎಷ್ಟು ಎಣ್ಣೆಯನ್ನ ನೀವು ವಿದೇಶಕ್ಕೆ ಕಳಿಸ್ತೀರಾ? ವರ್ಷಕ್ಕೆ ಒಂದು 3,000 ಕೆಜಿಯನ್ನು ಕಳಿಸ್ತೇನೆ. ಹೌದು. ಅವ್ರು ಹೇಗೆ ಪರ್ಚೇಸ್ ಮಾಡ್ತಾರೆ? ಅವರು ಸಾಮಾನ್ಯ ಒಳ್ಳೆ ದರ ಒಂದು 500-500 ರೂಪೀಸ್ ಹತ್ರ ಕೊಡ್ತಾರೆ ಅವ್ರು ನಮ್ಗೆ. ಅಂದ್ರೆ ಅದರಲ್ಲಿ ಕೆಲವೊಂದು ಖರ್ಚುಗಳಿದಾವೆ. ಅಂದ್ರೆ ಏನು ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಆಗ್ಬೇಕು ಅದು ಖರೀದಿ ಮಾಡುವಂತ ಏರಿಯಾ ನಮ್ಮ ಮಿಲ್ಲಿನದು. ಅದಕ್ಕೆ ಮತ್ತೆ ಇಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಅಪ್ ಟು ಅಲ್ಲಿವರೆಗೆ ನಾವೇ ಕೊಡ್ಬೇಕು. ಹೌದು, ನಾವಿಲ್ಲಿ ಲೋಕಲ್ ನಲ್ಲಿ 250 ರೂಪಾಯಿಗೆ ಕೊಡ್ತೇವೆ. ಅಂದ್ರೆ ಈಗ ನಾವು ಅಲ್ಲಿ ಕಳಿಸಿದಾಗೂ ಬೀಳುವಂತದ್ದು ಅಷ್ಟೇ ದರ, 250 ರೂಪಾಯಿ. ರೂಪಾಯಿನಲ್ಲಿ ಕೊಡ್ತೇವೆ. ಉಳಿದೆಲ್ಲ ಟ್ರಾನ್ಸ್ಪೋರ್ಟೇಷನ್, ಪ್ಯಾಕಿಂಗ್ ಅವೆಲ್ಲ ಖರ್ಚು ಬರ್ತದೆ. ಹೌದು, ಉಳಿದ ಖರ್ಚುಗಳನ್ನು ಬರ್ತದೆ. ಇನ್ನು ನೀವು ಜಾಸ್ತಿ ಉತ್ಪಾದನೆ ಆದರೂ ಕೂಡ ಅಲ್ಲಿ ಬೇಡಿಕೆ ಇರುತ್ತೆ. ಅದು ಸ್ವಲ್ಪ ಕೆಲವು ಬಾರಿ ವೇರಿಯೇಷನ್ ಆಗ್ತಾ ಇರ್ತದೆ, ಆದ್ರೆ ಸದ್ಯಕ್ಕೆ ಇಷ್ಟೇ ಬೇಡಿಕೆ ಇರುವಂತದ್ದು. ಹೌದು, ಆದ್ರೆ ಬೇರೆ ಬೇರೆ ದೇಶಗಳಲ್ಲಿ ಹುಡುಕಬಹುದು, ಬೇಡಿಕೆಗಳು ಇರಬಹುದು. ಅಂದ್ರೆ ನಾವು ಒಂದೇ ಒಬ್ಬರಿಗೆ ಕೊಡ್ತಾ ಇರುವಂತದ್ದು. ಹೌದು, ಇದಕ್ಕೆ ಲೇಬರ್ ಬೇಕಾಗುತ್ತಾ? ಹೌದು, ಒಂದು ಲೇಬರ್ ಇದ್ದಾರೆ. ಒಂದು ಲೇಬರ್ ಅಂದ್ರೆ ಫುಲ್ ಟೈಮ್ ಅಲ್ಲ, ಏನು ಕೆಲಸ ಇದ್ದಾಗ ಅವ್ರು ಬಂದು ಮಾಡಿಕೊಡ್ತಾರೆ. ಮತ್ತೆ ಉಳಿದು ಈ ಬೀಜವನ್ನು ಡಿಹಸ್ಕ್ ಮಾಡಲಿಕ್ಕೆ ಈ ಥರದ್ದೆಲ್ಲ ಆ ಟೈಮಿಗಷ್ಟೇ ನಾವು ತಗೊಂಡು ಮಾಡ್ತೇವೆ. ಉಳಿದೆಲ್ಲ ಮ್ಯಾನೇಜಿಂಗನ್ನು ನಾನು ಮಾಡ್ತೇನೆ. ಅಂದರೆ ಈಗ ಬೀಜ ಬಂದಾಗ ಒಣಗಿಸುವಂಥದ್ದು, ಅದೆಲ್ಲ ಪಾರ್ಟ್ ಟೈಮ್ ಕೆಲಸ ಅಷ್ಟೇ. ಆ ರೀತಿ ಮಾಡ್ತಾ ಇದ್ದೇವೆ. ಎಣ್ಣೆ ತೆಗೆದ ಮೇಲೆ ಆ ನಂತರ ನೇರವಾಗಿ ಪ್ಯಾಕಿಂಗ್, ಮತ್ತೆ ಅದಕ್ಕೇನು ವಿಶೇಷವಾದಂಥ ಟ್ರೀಟ್ಮೆಂಟ್ ಅಂತದೇನಿರಲ್ಲ? ಎಣ್ಣೆ ತೆಗೆದ ನಂತರ ಅದನ್ನ ಫಿಲ್ಟ್ರೇಷನ್, ಅಂದರೆ ಸೋಸುವಿಕೆ ಅಂತ ಹೇಳ್ತಾರೆ, ಫಿಲ್ಟ್ರೇಷನ್ ಮಾಡ್ತೇವೆ. ನಂತರ ಪ್ಯಾಕಿಂಗ್, ಮತ್ತೇನು ವಿಶೇಷ ಅಂತ ಕಾರ್ಯ ಕೆಲಸ ಇರೋದಿಲ್ಲ. ಮನುಷ್ಯರ ಕುಂತ್ಕೊಂಡು ಬಾಟ್ಲಿ ತುಂಬುತ್ತಾನು ಕುಂತ್ಕೊಂಡು ಆ ನಂತರ ಪ್ಯಾಕಿಂಗ್ ಮಾಡುದು ಹಂಗನೋ ಅಥವಾ ಮಷಿನ್ ತಾನೇ? ಮಷಿನ್ ಅಲ್ಲೇ ಮಾಡ್ತದೆ. ಅಂದ್ರೆ ನಾವು ಕಳಿಸುವಂತ ದೊಡ್ಡ ಕ್ಯಾನ್ ಅಲ್ಲಿ 25 kg ಕ್ಯಾನ್ ಅಲ್ಲಿ, ಹಾಗಾಗಿ ಅದು ಮಷಿನ್ ನಿಂದ ಫಿಲ್ ಮಾಡುವಂತ ವ್ಯವಸ್ಥೆ ಉಂಟು. ಹೌದು ಹೌದು. ಮತ್ತೇನು ತೂಕ ಮಾಡುದು ಅಂತದೇನಿಲ್ಲ? ಇಲ್ಲ ಇಲ್ಲ, ಅದು ಆಟೋಮೆಟಿಕ್ ತೂಕ ಆಗೇ ಅಷ್ಟೇ, 25 kg ಪ್ಯಾಕ್ ಆಗ್ತದೆ ಅದು. ಹೌದು ಹೌದು. ಅದಕ್ಕೆ ಬ್ರ್ಯಾಂಡಿಂಗ್ ಅದೆಲ್ಲಾನು ನಿಮ್ಮ ಹೆಸರಲ್ಲೇ ಲೇಬಲ್ ಮಾಡಿರ್ತೀರಿ ಅದೆಲ್ಲ? ಹೌದು, ನಮ್ಮ ಹೆಸರಲ್ಲಿ ವಿನಾಯಕ್ ಗಂಗಾ ತಮನ್ ಆಯಿಲ್ ಪ್ರಾಡಕ್ಟ್ ಅಂತ ಒಂದು ಫರ್ಮ್ ಮಾಡ್ಕೊಂಡಿದ್ದೇವೆ, ಎಲ್ಲ ರಿಜಿಸ್ಟರ್ಡ್ ಫರ್ಮ್ ಅದು. ಅದ್ರ ಮೂಲಕ ಎಕ್ಸ್ಪೋರ್ಟ್ ಆಗುವಂತದ್ದು, ಮತ್ತೆ ಇಲ್ಲಿ ಲೇಬಲಿಂಗ್ ಎಲ್ಲ ಅದೇ ಹೆಸರಲ್ಲೇ ಆಗುತ್ತೆ. ಎಣ್ಣೆ ತೆಗೆದ ನಂತರ ಸಿಪ್ಪೆ ಉಳಿತು, ಕಸರು ಉಳಿತು, ಏನ್ ಮಾಡ್ತೀವಿ? ಅದನ್ನ ಕೃಷಿಗೆ ಬಳಸ್ಕೊಳ್ತೇನೆ ನಾನು. ನಮ್ದು ಸಾವಯವ ಕೃಷಿನೇ, ತೋಟ ಉಂಟು, ಅಡಿಕೆ, ತೆಂಗು, ಬಾಳೆ, ಕಾಳುಮೆಣಸು ಎಲ್ಲ ಉಂಟು. ಆ ಕೃಷಿಯಲ್ಲಿ ಗೊಬ್ಬರವಾಗಿ, ಅಂದ್ರೆ ಮೆನ್ಯೂರ್ ಆಗಿ ಅದನ್ನ ಬಳಸ್ಕೊಳ್ತೇನೆ. ನೇರವಾಗಿ ಹೊಲಕ್ಕೆ ಹಾಕೋದು ಅಥವಾ ಅದನ್ನ ಕಾಂಪೋಸ್ಟ್ ಮಾಡಿ ಹಾಕೋದು? ಈ ಬೀಜ ಸಿಪ್ಪೆಗಳನ್ನ ಕಾಂಪೋಸ್ಟ್ ಮಾಡಿ ಹಾಕ್ತೇವೆ. ಇನ್ನು ಹಿಂಡಿ ಬರ್ತದೆ ಕೇಕ್, ಅದನ್ನ ನೇರವಾಗಿ ಹಾಕ್ತೇವೆ. ದನಗಳು ತಿನ್ನಲ್ಲ ಅದನ್ನ? ಇಲ್ಲ, ದನಗಳು ತಿನ್ನ, ಕಹಿ ಅಂಶ ಉಂಟು ಅದರಲ್ಲಿ, ಹಾಗಾಗಿ ಆಕಳು ತಿನ್ನೋದಿಲ್ಲ. ಈ ಭೂಮಿಗೆ ನೇರವಾಗಿ ಹಾಕಿದ್ರೆ ಅದರಲ್ಲಿ ಸ್ವಲ್ಪ ಎಣ್ಣೆ ಪ್ರಮಾಣ ಇರುತ್ತೆ, ಮಣ್ಣಿನ ಜೊತೆ ಸರಿಯಾಗಿ ಬೆರಿ? ಹೌದು ಹೌದು, ಅದರಲ್ಲಿ ಎಣ್ಣೆ ಪ್ರಮಾಣ ಇರುವುದಿಲ್ಲ. ಅಂದ್ರೆ ಬಹಳ ಕಡಿಮೆ, 1-2% ಇರಬಹುದು. ಅದರಿಂದ ಏನ್ ತೊಂದರೆ ಕಾಣಲಿಲ್ಲ. ನಾವು ಈಗ ಒಂದು 10 ವರ್ಷದಿಂದ ಬಳಸ್ತಾ ಇದ್ದೇವಲ್ಲ, ಏನು ಕೃಷಿಯಲ್ಲಿ ಏನು ತೊಂದರೆ ಏನು ಕಂಡು ಬರಲಿಲ್ಲ ನಮಗೆ. ಹೌದು. ಅನುಕೂಲ ಏನು ಕಂಡು ಬಂತು? ಅನುಕೂಲ ಅಂದ್ರೆ ಕಹಿ ಇರೋದ್ರಿಂದ ನಮಗೆ ಈ ಬೇರ್ ಹುಳ ಅಡಿಕೆಯಲ್ಲಿ, ಮತ್ತೆ ಈ ಕೆಲವೊಂದು ಸ್ವರ್ಗ ರೋಗ ಇದೆಲ್ಲ ಕಡಿಮೆ ಇದೆ ನಮ್ಮ ತೋಟದಲ್ಲಿ. ಉಳಿದಂತೆ ಮರಕ್ಕೆ ನೈಟ್ರೋಜನ್ ಇದೆಲ್ಲ ಸಿಗ್ತದೆ ಅದು ಗೊಬ್ಬರವಾಗಿ. ಈಗ ಉತ್ತಮವಾಗಿದೆ ತೋಟವನ್ನು, ನಮಗೆ ಒಳ್ಳೆ ಇದು ಕಂಡಿದೆ ಅದರಿಂದ ರಿಸಲ್ಟ್. ಈ ಹೊನ್ನೆ ಎಣ್ಣೆ, ಹೊನ್ನಾವರಕ್ಕೂ ಹೊನ್ನೆ ಎಣ್ಣೆಗೂ ಏನು ಸಂಬಂಧ ಇದೆಯಾ? ಹಾಗೇನು ನನಗೇನು ಕಂಡು ಬರಲಿಲ್ಲ. ಹೊನ್ನೆ ಹೇಳುದು ಮೊದಲಿಂದ ಇದ್ದ ಹೆಸರು ಅದು. ಅಲ್ಲ, ಹೊನ್ನಾವರು ಮೊದಲಿಂದೇ, ಹೊನ್ನೆಯನ್ನು ಹೊನ್ನಾಗಿಸಿ ಅಂತ ಹೇಳಿ, ಹೊನ್ನಾವರ ಅಂದ್ರೆ ಹೊನ್ನಾಗಿಸಿ, ಅದೇ ಹೊನ್ನ. ಈ ಹೊನ್ನೆಯಿಂದ ಹೊನ್ನಾಗಿಸಬಹುದು ಹೇಳುದು ನನ್ನೊಂದು ಇದು, ಅಂದ್ರೆ ಹೊನ್ನು ಮಾಡಬಹುದು ಅಂತೇಳಿ ಹೊನ್ನೆ ಮರದಿಂದ. ಎಲ್ಲೋ ಬಿದ್ದು ಹೋಗ್ತಕ್ಕಂತ ಇಂತ ಅರಣ್ಯ ಉತ್ಪನ್ನವನ್ನ ಅದಕ್ಕೊಂದು ಬೆಲೆ ಬರುವ ಹಾಗೆ ಮಾಡಿದರೆ, ಒಟ್ಟಾರೆ ಇಂತ ಒಂದು ಉದ್ಯೋಗ ನಿಮ್ಮ ಕೃಷಿಗೆ ಪೂರಕವಾಗಿದೆ, ನಿಮಗೆ ಯಾವುದೇ ಅಡೆತಡೆ ತೊಂದರೆ ಅಂತದೇನು ಇಲ್ಲ, ಇನ್ನೂ ಹೆಚ್ಚು ನಿಮಗೆ ದುಡ್ಡನ್ನ ಕಾಸನ್ನ ಕೊಡೋಂಗ್ ಮಾಡಿದೆ ಅಲ್ಲ? ಹೌದು ಹೌದು, ಕೃಷಿಯ ಜೊತೆಗೆ ಒಂದು ಉಪ ಉದ್ಯೋಗವಾಗಿ ಒಳ್ಳೆ ಆದಾಯವನ್ನು ತಂದು ಕೊಟ್ಟಿದೆ ಹೇಳುದನ್ನು ನಾನು ಒಪ್ಕೊಳ್ತೇನೆ. ಹೌದು. ಎಷ್ಟು ಇದರಿಂದ ದುಡಿತೀರಿ ವರ್ಷಕ್ಕೆ? ಇದು ವರ್ಷಕ್ಕೂ ನಾವು ಒಂದು 2-2.5 lakh rupees ಹತ್ರ ದುಡಿತೇವೆ. ಹೌದು ಹೌದು. ವಿದೇಶಕ್ಕೆ ಹೋದ್ರೂ ಕೂಡ ಅಷ್ಟಾಗುತ್ತೆ? ಹೌದು, ಅಂದ್ರೆ ಅದರಲ್ಲಿ ಖರ್ಚು ನಾವು ಬಹಳ ಒಂದು ದೊಡ್ಡ ಪಾಲನ್ನು ರೈತರಿಗೆ ಕೊಟ್ಟಿದ್ದೇವೆ. ಇದು ಒಂದು ಅಂದ್ರೆ ಸೇವೆ ಹೇಳಲ್ಲ, ಒಂದು ಧರ್ಮ ಸರಿ ಇಟ್ಕೊಳ್ಬೇಕು ಹೇಳುವಂತ ದೃಷ್ಟಿಯಿಂದ ಈ ನಮ್ಮ ಪಾಲನ್ನು ನಾವು ಇಟ್ಕೊಂಡಿದ್ದೇವೆ. ಆದ್ರೆ ಬಹಳ ದೊಡ್ಡ ಪಾಲು ಏನು ಕಲೆಕ್ಟ್ ಮಾಡ್ತಾರೋ ಅವ್ರಿಗೆ ಕೊಟ್ಟಿದ್ದೇವೆ. ಅದೇ ಹೇಳಿದ್ನಲ್ಲ, 19 rupees ತಕೊಳ್ಳೋದನ್ನ ನಾವೀಗ 60 rupees ತಕೊಳ್ತಾ ಇದ್ದೇವೆ, 3 times ಹೆಚ್ಚಾಗಿ ತಕೊಳ್ತೇವೆ. ಅಂದ್ರೆ ಅವರು ಡಾಲರ್ ಅಲ್ಲಿ ಖರೀದಿಸ್ತಾರೆ, ನೀವು ರೂಪಾಯಿಯಲ್ಲಿ ಕೊಡ್ತಾರ? ಇಲ್ಲ, ರೂಪಾಯಿನಲ್ಲೇ ನಮ್ದು ಇನ್ವಾಯ್ಸ್ ರೇಸ್ ಆಗುವಂತದ್ದು ರೂಪಾಯಿನಲ್ಲೇ. ಹೌದು, ಇಂಡಿಯನ್ ಕರೆನ್ಸಿಯಲ್ಲೇ ನಾವು ಇನ್ವಾಯ್ಸ್ ಮಾಡ್ತೇವೆ, ಅದೇ ಇದರಲ್ಲೇ ಬರ್ತದೆ. ಈ ಹೊನ್ನೆ ಎಣ್ಣೆ ಎದಕ್ಕೆ ಉಪಯೋಗ ಬರುತ್ತೆ? ಹೊನ್ನೆ ಎಣ್ಣೆ ಅಲ್ಲಿ ಒಂದು ವಿಶೇಷ ಗುಣ ಕಂಡದ್ದು ಅಂದ್ರೆ ಅದು ಚರ್ಮದ ನಿರ್ಜೀವ ಕಣಗಳನ್ನ ಸಕ್ರಿಯ ಮಾಡುವಂತ ಗುಣ ಉಂಟು ಅದರಲ್ಲಿ. ಇದೇ ಇದ್ರ ಮೇನ್ ಇರುವಂತದ್ದು. ಇದು ಜಗತ್ತಿನಲ್ಲಿ ಮತ್ತಾವ ಎಣ್ಣೆಯಲ್ಲೂ ಇಲ್ಲ, ಹಾಗಾಗಿ ಅವರು ಖರೀದಿಸುವಂತದ್ದು. ಮತ್ತೆ ಇಲ್ಲಿ ಭಾರತದಲ್ಲೂ ಮೊದಲಿಂದ ಬಳಕೆ ಇತ್ತು, ಆದ್ರೆ ಅದರ ಕ್ವಾಲಿಟಿಯನ್ನು ಹಾಳು ಮಾಡೋದ್ರಿಂದ ಜನರು ಬಳಸುವುದನ್ನು ಬಿಟ್ಟುಬಿಟ್ರು. ಇದಕ್ಕೆ ಏನೇನೋ ಸೇರಿಸಿದ್ರು, ಮೈಗೆ ಹಚ್ಚಿದಾಗ ಸುಟ್ಟೋಯ್ತು, ಈ ರೀತಿ ಎಲ್ಲ ಆಯ್ತು. ಈಗ ಹಾಗೇಳಿ ಮತ್ತೆ ನಮ್ಮ ಎಣ್ಣೆಯನ್ನು ಬಳಸುವವರು ಇದ್ದಾರೆ, ಕೂದಲು ಉದುರುವುದು ಇದಕ್ಕೆ ಬರ್ತದೆ, ಈ ಚರ್ಮದ ಎಲ್ಲ ಸಮಸ್ಯೆಗಳಿಗೂ ಬರ್ತದೆ. ಆದ್ರೆ ಇದು ಏಳೆ ಬೆಲ್ಲ ಅಲ್ಲ, ತಿನ್ನುವಂಥದ್ದಲ್ಲ, ನಮ್ಮ ದೃಷ್ಟಿಯಿಂದ. ಇನ್ನು ಡಾಕ್ಟರ್ ಸಜೆಷನ್ ಮೇಲೆ ಒಂದು ಚಮಚ ಅರ್ಧ ಚಮಚ ತಿನ್ನಬಹುದು. ಇದು ಮಸಾಜ್ ಮಾಡಿಕೊಳ್ಳೋದ್ರಿಂದ ಚರ್ಮ ಸ್ಮೂತ್ ಆಗ್ತದೆ. ಈ ಮುಖದ ಚರ್ಮ ಒಡೆಯುವಂಥವರು, ಮುಖದ ಕಾಂತಿ ವರ್ಧನೆಗೆ ನೀವು ತುಂಬ ಉತ್ತಮವಾದ ಈ ಮುಖ ಕಚ್ಚಿಕೊಳ್ಳುವಂಥದ್ರಲ್ಲಿ ಹೊನ್ನೆ ಎಣ್ಣೆ ಇರ್ತದೆ. ಎಷ್ಟೋ ಜನ ನೋಡಿರೋದಿಲ್ಲ ಅಥವಾ ಅದನ್ನು ಅಂದರೆ ಗಮನಿಸೋದಿಲ್ಲ, ಹೊನ್ನೆ ಎಣ್ಣೆಯನ್ನು ಬಳಸ್ತಾರೆ. ಇನ್ನು ಪ್ಯಾರಾಲಿಸಿಸ್ಗೆ ಮತ್ತು ನರದ ದೌರ್ಬಲ್ಯ ಇರುವಂಥವರು ಮಸಾಜ್ ಮಾಡಿಕೊಳ್ಳೋದ್ರಿಂದ ಉತ್ತಮವಾದ ರಿಸಲ್ಟ್ ಬರ್ತದೆ. ಈ ರೀತಿ ಬಳಸ್ಬೋದು. ತಲೆ ಹೊಟ್ಟು ಇದಕ್ಕೆ ಬರ್ತದೆ. ಮತ್ತೆ ಈ ಚರ್ಮದಲ್ಲಿ ಕೆಲವೊಮ್ಮೆ ಈ ಆಕ್ಸಿಡೆಂಟ್ ಆದಾಗ ಹೊಲಿಗೆ ಹಾಕ್ತಾರೆ ನೋಡಿ, ಆವಾಗ ಗಾಯದ ಗುರ್ತಿ ಆವಾಗೂ ಹೋಗುವುದೇ ಇಲ್ಲ ನಿಮ್ಗೆ. ಈ ಎಣ್ಣೆಯನ್ನು ಒಂದು 6 ತಿಂಗಳ ಮಸಾಜ್ ಮಾಡಿದ್ರೆ ನಿಮ್ಗೆ ಗಾಯದ ಗುರ್ತಿ ಇರುವುದಿಲ್ಲ. ಮತ್ತೆ ಈ ಬಸುರಿ ಆದವರಿಗೆ ಹೊಟ್ಟೆ ಮೇಲೆಲ್ಲ ಒಂದು ಸಾರಿ ಗುರ್ತು ಬರ್ತದೆ, ಅದಕ್ಕೂ ಇದು ಮಸಾಜ್ ಮಾಡಬಹುದು. ಆದ್ರೆ ಒಂದೇ ಒಂದು ಅಂದ್ರೆ ಇದ್ರ ಸ್ಮೆಲ್ಲು ಅಷ್ಟು ಉತ್ತಮವಾದ ಪರಿಮಳ ಅಲ್ಲ ಇದೆ. ನಾವು ಪರಿಮಳವನ್ನು ಸೇರಿಸೋದು ಇಲ್ಲ. ಮತ್ತೆ ತೀರಾ ವಾಮಿಟ್ ಬರುವಂತ ಕೆಟ್ಟ ವಾಸನೆ ಇಲ್ಲ, ಕೆಟ್ಟ ವಾಸನೆ ಅಲ್ಲ. ಆದ್ರೆ ಈ ಲೈಕಿಂಗ್ ಈ ತೆಂಗಿನ ಎಣ್ಣೆ ಎಲ್ಲ ನೋಡಿ ಹಾಕೊಂಡ್ರೆ ಒಂಥರ ಖುಷಿ ಬರ್ತದೆ. ಅದು ಇದ್ರು ರೂಢಿ ಆದ್ಮೇಲೆ ಅಡ್ಡಿಲ್ಲ ನಿಮಗೂ, ಒಂದು 15 ದಿನ ಬಳಸಿದ ನಂತರ ಅದೇನು ಇದು ಆಡ್ ಆಗಿ ಕಾಣೋದಿಲ್ಲ ನಿಮಗೆ. ಹೌದು, ಅನೇಕ ಆಯುರ್ವೇದ ಡಾಕ್ಟರ್ಸ್ ಇದನ್ನು ಬಳಸ್ತಾ ಇದಾರೆ. ಹಾ, ಬಳಸ್ತಾರೆ ಆಯುರ್ವೇದದಲ್ಲಿ ಬಹಳ ಮಸಾಜ್ ಪರ್ಪಸ್ಗೆ, ಮತ್ತೆ ಕೆಲವೊಂದು ತೈಲದಲ್ಲಿ ಎಲ್ಲ ಬಳಸ್ತಾರೆ. ಲೋಕಲ್ ಮಾರುಕಟ್ಟೆಯಲ್ಲಿ ನಿಮ್ದು? ಹಾ, ಲೋಕಲ್ ಮಾರುಕಟ್ಟೆಯಲ್ಲಿ ಇಲ್ಲಿ ನಾವು ಮಾರ್ತೇವೆ. ಅಂದ್ರೆ ಈ ಆಕಳಲ್ಲಿ ಇಲ್ಲಿ ಬಹಳ ಬಳಸ್ತಾರೆ. ಆಕಳಿಗೆ ಉಣುಗು ಅಂತ ಆಗ್ತದೆ, ಸಣ್ಣ ರಕ್ತ ಇರುವಂತದ್ದು, ಅದನ್ನ ಉಣ್ಣೆ ಅದನ್ನ ಕಂಟ್ರೋಲ್ ಮಾಡ್ತಾರೆ. ಆಕಳಿಗೆಲ್ಲ ಹಚ್ಚಿದ್ರೆ ಆಕಳು ನಾಯಿ ಎಲ್ಲ ಪ್ರಾಣಿಗೂ ಬಂತು. ಮತ್ತೆ ಪ್ರಾಣಿಗಳಿಗೆ ಈ ಎಮ್ಮೆ ಅಂತ ಇರ್ತದೆ ಇಲ್ಲಿ, ಅದಕ್ಕೆ ಹಚ್ಚಿದ್ರೆ ಒಳ್ಳೆ ಚಂದ ಕಾಣ್ತದೆ ಎಮ್ಮೆ. ಅದ್ರ ಚರ್ಮ ಬ್ಲ್ಯಾಕ್, ಇದು ಹಚ್ಚಿದ ನಂತರ ಒಳ್ಳೆ ಸ್ಮೂತ್ ಆಗಿ ಬಾರಿ ಚಂದ ಕಾಣ್ತದೆ. ಮತ್ತೆ ಅವಕ್ಕೆ ಈ ನಮ್ಮಿಲ್ಲಿ ಒಂದ್ ಜಾತಿ ನೊಣ ಬರ್ತದೆ, ಹೊನ್ನೆ ನೊಣ ಅಂತ, ಅದನ್ನು ಕಂಟ್ರೋಲ್ ಮಾಡ್ತದೆ. ಹಾಗಾಗಿ ಇದು ಆಕಳಲ್ಲೂ ಒಳ್ಳೆ ಉಪಯೋಗ ಉಂಟು. ಮತ್ತೆ ಇದನ್ನ ಈ ಹಿಂದೆ ಬಳಸ್ತಿದ್ದು ಅಂದ್ರೆ ವಾರ್ನಿಶ್ ಪರ್ಪಸ್ಗೆ, ಕಟ್ಟಿಗೆಗೆ ವಾರ್ನಿಶ್ ಮಾಡ್ಲಿಕ್ಕೆ ಬಳಸ್ತಾ ಇದ್ರು. ಅಂದ್ರೆ ಈ ದೋಣಿ ಎಲ್ಲ ನದಿಯಲ್ಲೇ ಹೋಗುವಂತ, ಅದನ್ನ ಮೇಲ್ಗಡೆ ಹಾಕಿ ಈ ಎಣ್ಣೆಯಲ್ಲಿ ಕುಡಿಸಿ ಬಳಸಿ 100-120 ವರ್ಷ ಬಾಳ್ತಿತ್ತು ಒಂದ್ ದೋಣಿ. ಅಂದ್ರೆ ಈಗ ಬಳಕೆ ಕಡಿಮೆ ಆಗಿದೆ, ಈಗೆಲ್ಲ ಫೈಬರ್ ಬಂತು, ಹೊಸ ಹೊಸ ಇದೆಲ್ಲ ಬಂತು, ಅದ್ರ ಬಳಕೆ ಕಡಿಮೆ ಆಗಿದೆ. ಮೊದ್ಲದನ್ನು ಬಳಸ್ತಿದ್ರು, ದೀಪಕ್ಕೆ ಬಳಸ್ತಾ ಇದ್ರು, ದೀಪದ ಪರ್ಪಸ್ಗೆ, ದೇವರ ದೀಪಕ್ಕೆ. ಈಗೂ ಆ ದುಂದಿ ಹಿಡಿಯುವವರು ಇದೇ ಎಣ್ಣೆನೆ ಬಳಸ್ತಾರೆ. ಈ ದೇವರ ಈ ಜಾತ್ರೆ ಗೀತ್ರೆ ಎಲ್ಲ ಒಂದು ದುಂದಿ ಹಿಡ್ಕೊಂಡು ಹೋಗ್ತಾರೆ ನೋಡಿ. ಹೌದೌದು, ಅದನ್ನ ಇದೇ ಎಣ್ಣೆ ನಮ್ಮ ಈ ಉತ್ತರ ಕನ್ನಡ ಭಾಗದಲ್ಲಿ ಇದೇ ಎಣ್ಣೆನ ಬಳಸ್ತಾರೆ. ಈಗ ನಮ್ಮಲ್ಲಿ ಕೆಲವು ಜನ ಬಂದು ಪ್ರತಿ ವರ್ಷ ದೇವರ ಕಾರ್ಯಕ್ಕೆ ತಕೊಂಡು ಹೋಗುವವರು ಇದ್ದಾರೆ. ಪ್ರಶಾಂತ ಒಂದು ದೀಪ ಆಗಿ ಉರಿಲಿಕ್ಕೆ ಸಾಧ್ಯತೆ ಇದೆ. ಹೌದೌದು. ಮತ್ತೆ ಇದ್ರ ಸ್ಮೆಲ್ ಅಂದ್ರೆ ಈ ಸೊಳ್ಳೆಯನ್ನೆಲ್ಲ ಓಡಿಸೋ ಗುಣ ಉಂಟು ಇದಕ್ಕೆ, ಇದರ ಈ ಬೆಂಕಿ ಹಚ್ಚಿಟ್ರೆ. ಮತ್ತೆ ಕಣ್ಣಿಗೆ ತಂಪು, ಈ ಕಾಡ್ಗೆ ಮಾಡಿ ಹಚ್ಚಿದ್ರು ಹಿಂದಿನ ಜನ, ಈ ಮಕ್ಕಳಿಗೆಲ್ಲ ಕಾಡ್ಗೆ ಮಾಡಿ ಅದರ ಮೇಲೊಂದು ಪಾತ್ರೆ ಮುಚ್ಚಿ ಆ ಕಾಡ್ಗೆ ಮಾಡಿ ಕಣ್ಣಿಗೆ ತಂಪಾಗ್ತದೆ, ತಲೆಗೆ ಹಾಕೊಂಡ್ರು ತಂಪು. ಹಿಂದೆ ಹಳೆ ಜನ ಕಾಲಿಗೆ ಪಾದ ಕಚ್ಕೊಂಡು ಮಲಗ್ತಿದ್ರು, ಅಂದ್ರೆ ಉಷ್ಣ ಆಗಬಾರ್ದು ಅಂತ ಹೇಳಿ. ಅರೆ ಈಗೆಲ್ಲ ಬಳಕೆ ಆ ರೀತಿ ಬಳಕೆಗಳು ಕಡಿಮೆ ಆಗಿದೆ. ಅರೆ ಮುಖ ಕಚ್ಕೊಳ್ಳುವ ಬಾಳಿದ್ದಾರೆ, ನಮ್ದು ಎಣ್ಣೆ ಹೋಗ್ತದೆ. ದಿನಾನು ಹಚ್ಕೋಬೇಕಾ? ಹಾ, ದಿನಾಲು ಡೈಲಿ ಒಂದ್ಮೆ ಸ್ನಾನಕ್ಕಿಂತ ಒಂದ್ 2 ಗಂಟೆ ಮೊದಲು ಹಚ್ಕೊಂಡು ತಲೆಗೆ ಮತ್ ಮುಖಕ್ಕೆ ಹಚ್ಕೊಂಡ್ಬಿಟ್ರೆ ಒಳ್ಳೆ ಚಲೋ ಇದಾಗುತ್ತದೆ. ವಾರಕ್ಕೊಂದ್ಸಲ ಹಂಗ ಹಚ್ಕೊಂಡ್ರೆ ಏನು ಅಷ್ಟೊಂದು? ಹಚ್ಬಹುದು, ವಾರಕ್ಕೊಂದ್ ಬಾರಿ ಹಚ್ಚಿದ್ರು ರಿಸಲ್ಟ್ ಇರ್ತದೆ, ಸ್ವಲ್ಪ ಡಿಲೇ ಆಗ್ಬಹುದು. ಡೈಲಿ ಹಚ್ಚಿದಷ್ಟು ಬೇಗ ಸಿಕ್ಲಿಕ್ಕಿಲ್ಲ, ಸ್ವಲ್ಪ ತಡ ಆಗ್ತದೆ ಅಷ್ಟೇ. ಯಾವ್ದಕ್ಕೂ ಅನ್ನೋದೊಂದು ಕೊನೆ ಇರುತ್ತೆ ಅಂತ. ಈಗ ಒಂದು ಏನಂದ್ರೆ ಒಂದ್ ಬಾಟ್ಲಿ ತಗೊಂಡು ಹೋದ್ವಿ, ಅದು 15 ದಿನ ಹಚ್ಚಿದ್ವಿ, 20 ದಿನ ಹಚ್ಚಿದ್ವಿ, ಅಥವಾ 1 ತಿಂಗಳು ಹಚ್ಚಿದ್ವಿ, ಆ ನಂತರ ಬಿಟ್ಟು ಬಿಡ್ತೀವಿ. ಆ ಚರ್ಮದ ಗುಣ ಮತ್ತೆ ಮೊದಲಿನ ಗುಣಕ್ಕೆ ಬರುತ್ತೋ ಅಥವಾ ಸ್ವಲ್ಪ? ಇಲ್ಲ ಇಲ್ಲ, ಅಂದ್ರೆ ಉತ್ತಮವಾಗಿರ್ತದೆ. ಮತ್ತೆ ಈಗ ಈ ವಿಶೇಷ ಅಂದ್ರೆ ಇದು ಒಮ್ಮೆ ಸರಿ ಮಾಡಿದ ಮೇಲೆ ಮತ್ತೆ ಈ ಇಂಗ್ಲಿಷ್ ಮೆಡಿಸಿನ್ ತರ ಅಲ್ಲ, ಸರಿಯಾಗೇ ಇರ್ತದೆ. ಹೇಗೆ ಆಸ್ ಇಟ್ ಈಸ್ ಈಗ ಎಷ್ಟು ನಿಮ್ಗೆ ಒಳ್ಳೇದಾಗಿದೆಯೋ ಅಷ್ಟು ಇರ್ತದೆ, ಮತ್ತು ಕಡಿಮೆ ಆಗೋದಿಲ್ಲ. ಲೋಕಲ್ ಮಾರುಕಟ್ಟೆಯಲ್ಲಿ ಎಲ್ಲೆಲ್ಲಿ ಸಿಗುತ್ತೆ? ಲೋಕಲ್ ಮಾರುಕಟ್ಟೆಯಲ್ಲಿ ನಾವು ಈ ಕೆಲವು ಸಾವಯವ ಅಂಗಡಿ ಅಂತ ಹೇಳಿ ಉಂಟು, ಈ ಹೊನ್ನಾವರದಲ್ಲೂ ಒಂದುಂಟು, ಅಲ್ಲೆಲ್ಲ ಇಟ್ಟಿದ್ದೇವೆ. ಬೆಂಗಳೂರಲ್ಲೂ ಇಟ್ಟಿದ್ದೇವೆ ಕೆಲವು ಕಡೆ ಸಾವಯವ ಮಳಿಗೆಗಳಲ್ಲಿ. ನೀವು ಇಲ್ಲಿ ಮಾರಾಟ ಮಾಡಿದ್ರು ಅಷ್ಟೇ, ನಮಗೆ ವಿದೇಶಕ್ಕೆ ಕಳಿಸಿದ್ರು ಅಷ್ಟೇ ಅಂತ ಹೇಳ್ತೀರಿ, ಹಾಗಾಗಿ ಬೇಡಿಕೆ ಎಲ್ಲಿದೆ ಅಲ್ಲಿ ಕಳಿಸ್ತಾ ಇದ್ರಿ? ಹೌದೌದು, ವಿದೇಶಕ್ಕೆ ಕಳಿಸುವುದೇ ನಮ್ಮ ಮೂಲ ಇದರ ತಯಾರು ಮಾಡುವಂತದ್ದು. ಸ್ವಲ್ಪ ಉಳ್ಕೊಂಡಿರೋದಲ್ಲೇ ನಾವು ಇಲ್ಲಿ ಲೋಕಲ್ಗೆ ಮಾರ್ತೇವೆ. ಆ ಲೋಕಲ್ಲಿ ಒಂದು ಏನಾಗಿದೆ ಅಂದ್ರೆ ಇಲ್ಲಿ ಜನರಿಗೆ ಆ ಇದು ಬರಲಿಲ್ಲ, ಇನ್ನು ಅದನ್ನ ಬಳಸುವವರ ಸಂಖ್ಯೆ ಕಡಿಮೆ ಇದೆ. ಹಾಗಾಗಿ ಈ ನಮ್ಮ ರೇಟಿನದು ಖರ್ಚಾಗುವುದಿಲ್ಲ ಆ ಪ್ರಮಾಣದಲ್ಲಿ. ಅಂದ್ರೆ ಇದು ಸಾಮಾನ್ಯ ತುಟ್ಟಿ ಆಗ್ತದೆ ಅವರಿಗೆ, ಅದಕ್ಕೂ ಕಡಿಮೆಯಲ್ಲಿ ಯಾವ್ಯಾವುದೋ ಎಣ್ಣೆಗಳು ಸಿಗ್ತವೆ ಮುಖ ಕಚ್ಚಿಕೊಳ್ಳುವಂಥದ್ದು. ಮತ್ತೆ ನಮ್ದು ಅಡ್ವರ್ಟೈಸ್ ಇಲ್ಲ, ಈ ರೀತಿಯಾಗಿ ಯಾರಿಗೂ ಗೊತ್ತಾಗುದಿಲ್ಲ ಇದ್ರ ಒಳ್ಳೆ ಗುಣಗಳು. ಕೆಲವೊಮ್ಮೆ ಅದು ಪ್ರಚಾರ ಬೇಕಲ್ಲ ಅದ್ರ ಗೊತ್ತಾಗ್ಲಿಕ್ಕೆ. ಹೌದು, ಇಷ್ಟು ಸಣ್ಣ ಇಂಡಸ್ಟ್ರಿ ಅವ್ರು ಪ್ರಚಾರ ಮಾಡ್ಲಿಕ್ಕೆಲ್ಲ ಆಗ್ತದೆ. ಹೌದು, ಒಂದು 1/2 ಚಮಚ ಹೊಟ್ಟೆಯಲ್ಲಿ ತಗೋಬಹುದು ಅಂತ ಹೇಳಿದ್ರಲ್ಲ, ಹೊಟ್ಟೆಗೆ ಏನು ಅನುಕೂಲ ಆಗುತ್ತಾ? ಹಾ, ಈ ಹರಳೆಣ್ಣೆ ಹೇಳಿ ನೋಡಿ, ನಿಮ್ಮಲ್ಲೆಲ್ಲ ಬಳಕೆ ಉಂಟು, ಇದರಲ್ಲಿ ಬಯಲ್ಸೀಮೆಯಲ್ಲೆಲ್ಲ ಹರಳೆಣ್ಣೆ ಕುಡಿದ್ರು, ಹರಳೆಣ್ಣೆ ಡಾಕ್ಟರ್ ಅಂತ ಹೇಳ್ತಿದ್ರು. ಹೌದು, ಅದೇ ರೀತಿ ಇದನ್ನು ಬಳಸ್ತಿದ್ರಂತೆ ನಾನು ಕೇಳದ್ದು. ಮತ್ತೆ ಈ ಮಗು ಹುಟ್ಟಿದ ತಕ್ಷಣ ಬಾಳಂತಿಗೆ ಒಂದು ಚಮಚ ಕೊಡುವ ಪದ್ಧತಿ ಅಂದ್ರೆ ಅವಳು ಹೊಟ್ಟೆಯಲ್ಲಿರೋ ನಂಜೆಲ್ಲ ಹೋಗ್ಬಿಡ್ತದೆ ಅಂತೇಳಿ. ಆದ್ರೆ ಇದು ಇತ್ತೀಚೆಗೆ ಎಲ್ಲ ನಾವು ಬೇರೆ ಬೇರೆ ಆಸ್ಪತ್ರೆಯನ್ನು ಇದನ್ನ ನೋಡಿದ್ವಿ, ಆ ರೀತಿ ಡಾಕ್ಟರ್ಗಳು ನಶಿಸಿ ಹೋದ್ರು. ಇದೆಲ್ಲ ಒಂಥರ ಹಿಂದಿನ ಇದೇ ಬಿಟ್ರೆ ಈಗ ಯಾರು ಬಳಕೆಯಲ್ಲಿ ಇದ್ದ ವಿಷಯ ಅಲ್ಲ ಇದು. ಹೌದು ಹೌದು, ನಾರ್ಮಲ್ ಇದ್ದವರು ತಗೋಬಹುದು ತಗೋಬಹುದು. ಹೊಟ್ಟೆಯಲ್ಲಿರುವಂತ ಕಶ್ಮಲಗಳನ್ನ ಹೊರಗಾಕುವಂತ ಗುಣ ಉಂಟು ಅದರಲ್ಲಿ, ಅಂದ್ರೆ ನಮ್ಮ ರಕ್ತ ಶುದ್ಧಿ ಮಾಡ್ಲಿಕ್ಕೆ. ಆ ರೀತಿ ಒಂದು ಪ್ರಯೋಗ ಇತ್ತು ಮೊದಲು, ಬಳಸಿದ ಒಬ್ಬರೇ ಹೇಳಿದ್ರು ನನಗೆ ಈ ರೀತಿ ಮಾಡ್ತಿದ್ವಿ ನಾವು. ಆದ್ರೆ ಈಗಿನ ಜನ ಅಷ್ಟು ಗಟ್ಟಿ ಇಲ್ಲ, ಅದನ್ನ ಬಳಸ್ಕೊಂಡ ನಂತರ ಈಗ ಹರಳೆಣ್ಣೆ ಕುಡಿದ್ರೆ ಅವನ್ ಮತ್ತೆ ಆಸ್ಪತ್ರೆ ತಗೊಂಡು ಹೋಗಿ ವ್ಯಾಪಾರ ಆಗ್ಬಹುದು, ಆ ರೀತಿ ಆಗ್ತದೆ. ಹಾಗಾಗಿ ಏನೇ ಬಳಸಿದ್ರು ತಜ್ಞರ ಒಂದು ಸಲಹೆ ಮೇರೆಗೆ ಬಳಸ್ಬೇಕು. ಹೌದೌದು, ಈಗ ನಾನು ಹೇಳದ್ದೆಲ್ಲ ನೀವು ಬಳಸುವಾಗ ಡಾಕ್ಟರ್ನೋ ಯಾರನ್ನೋ ಕನ್ಸಲ್ಟ್ ಆಗಿ ಬಳಸಬೇಕು, ಬಿಟ್ರೆ ನೇರವಾಗಿ ಯಾವುದೇ ಔಷಧಿಗಳು ಬಳಸುವ ಹಾಗಿಲ್ಲ. ಅದರಲ್ಲಿ ಹೊಟ್ಟೆಯಲ್ಲಿ ತಗೋಬೇಕಾದ ಬಹಳ ಕಾಳಜಿ ವಹಿಸಿ. ಹೌದೌದು, ಹೊಟ್ಟೆಯಲ್ಲಿ ಅಂತ ಹೇಳಲ್ಲ, ಎಕ್ಸ್ಟರ್ನಲ್ ಆಗಿ ನೀವೊಂದು ಹಳಗೇರಿ ಎಣ್ಣೆಯನ್ನು ತಾಗಿಸ್ಕೊಂಡ್ಬಿಟ್ರೆ ಕೈ ಸುಟ್ಟು ಹೋಗ್ಬಿಡ್ತದೆ. ಹೌದು, ಆ ರೀತಿ ಎಣ್ಣೆಗಳು ಉಂಟು, ಕೆಲವೊಂದು ಸುಡುವಂತ ಎಣ್ಣೆ ಸಿಗ್ ಮಾಡಬಹುದು. ಇದೇ ಬೀಜಕ್ಕೆ ಎಲ್ಲೋ ಸ್ವಲ್ಪ ಪೆಟ್ರೋಲ್ ಜನ್ಯ ವಸ್ತುಗಳು ಅಂದ್ರೆ ಯಾವುದೋ ಒಂದು ಎಣ್ಣೆ ಸೇರ್ಕೊಂಡಿದ್ರೆ ನಿಮ್ಮ ಒಂದು ಚರ್ಮದ ಕೋಟಿಂಗೇ ಹೋಗ್ಬಿಡ್ತದೆ. ಚರ್ಮಕ್ಕೊಂದು 7-8 ಲೇಯರ್ ಇರ್ತದೆ, ಒಂದ್ ಲೇಯರ್ ಹೋಯ್ತು ಅಂದ್ರೆ ನಿಮ್ಗೆ ಭಾರಿ ಚಂದ ಕಾಣ್ತೀರಿ ನೀವು, ಆದ್ರೆ ಒಂದು ತಿಂಗಳು ಬಿಟ್ಟು ಮತ್ತೆ ಹಾಳಾಗ್ತದಲ್ಲ ನಿಮ್ ಚರ್ಮವೇ. ಹೌದು, ಹಾಗಾಗಿ ನಾವು ಸಲಹೆಗಳನ್ನ ಕೊಡ್ತೇವೆ. ಆದ್ರೆ ಮುಖಕ್ಕೆ ಹಚ್ಚಬಹುದು ನಾವು ತಿಳಿದ ಮಟ್ಟಿಗೆ, ಯಾರಿಗೂ ಬ್ಯಾಡ್ ಇಫೆಕ್ಟ್ ಆಗಿಲ್ಲ ಇಷ್ಟರ ಮಟ್ಟಿಗೆ. ಅಂದ್ರೆ ಇಲ್ಲಿ ಇದರಲ್ಲಿ ಏನು ರಾಸಾಯನಿಕ ಇಲ್ಲ ಅಂದಿದ್ದಕ್ಕಾಗಿ ಧೈರ್ಯವಾಗಿ ಹೇಳ್ತಾ ಇದ್ದೀವಿ. ಹೌದು, ನಮ್ಮ ಎಣ್ಣೆಯನ್ನು ನಾವು ಮುಖಕ್ಕೆ ಹಚ್ಚಲಿಕ್ಕೆ ಕೊಡ್ತೇವೆ, ಯಾವ ಡಾಕ್ಟರ್ ಬೇಡ. ಅಂದ್ರೆ ಎಲ್ಲೋ 100 ಒಬ್ಬಿಬ್ಬರಿಗೆ ತೊಂದರೆ ಆಗ್ಬಹುದು, ಅವ್ರು ಹಚ್ಚೋದು ಬಿಟ್ಟು ಬಿಡ್ಬೇಕು, ಮತ್ತೆ ಅದು ಅವ್ರಿಗೆ ಅಲರ್ಜಿಕ್ ಅಥವಾ ಆ ರೀತಿ ಇರಬಹುದು. ಅಂದ್ರೆ ನಿಮ್ಮ ಮನೆಯಲ್ಲಿ ಯಾವಾಗ್ಲೂ ಸಿಗುತ್ತಲ್ಲ? ಹೌದು, ಸಿಗ್ತದೆ, ಯಾವಾಗ್ಲೂ ಸಿಗ್ತದೆ. ಒಟ್ಟಾರೆ ಏನ ಅನುಕೂಲ ಆಯ್ತು ತಮ್ಮಣ್ಣವರು, ಈ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನೇ ಅದು ಅಗ್ರೋ ಬೇಸ್ಡ್ ಇಂಡಸ್ಟ್ರಿನೇ ಹಾಕೊಂಡಿದ್ದೀರಿ? ಹಾ, ಇದರಿಂದ ನನಗೂ ಅನುಕೂಲ ಆಗಿದೆ. ಅಂದ್ರೆ ಕೃಷಿಯ ಜೊತೆಯಲ್ಲಿ ಒಂದು ಹೊಸತನ, ಅಂದ್ರೆ ಹೊಸ್ತನ್ನೇನು ಮಾಡ್ತಾ ಇರುವಾಗ ನಮಗೂ ಕೃಷಿಯಲ್ಲಿ ಖುಷಿ ಇರ್ತದೆ. ಮತ್ತೆ ಕೃಷಿಗೆ ಕೆಲವೊಂದು ಲೇಬರ್ಗೆ ಅನುಕೂಲ ಆಗ್ತದೆ. ಅಂದ್ರೆ ನಾವು ಇಲ್ಲಿಯೂ ಕೆಲಸ ಕೊಡಬಹುದು, ಅಲ್ಲೂ ಕೆಲಸ ಕೊಡಬಹುದು, ಲೇಬರ್ಗೂ ಸ್ವಲ್ಪ ಉತ್ತಮ ವೇತನ ಕೊಡ್ಲಿಕ್ಕೆ ಆಗ್ತದೆ. ಮತ್ತೆ ಇದು ರೈತರಿಗೂ ಅನುಕೂಲ, ಪರಿಸರಕ್ಕೂ ಅನುಕೂಲ ಆಗಿದೆ ಹೇಳೋದು ನನ್ನ ಭಾವನೆ. ಅಂದ್ರೆ ಅಷ್ಟು ಮರಗಳನ್ನ ಉಳಿಸಿದ್ದೇನೆ, ಎಷ್ಟೋ ಕಡಿಯುವಂತ ಮರಗಳನ್ನ, ಈ ದರ ಬಂದಂತರ ಕಡಿಯುವುದನ್ನು ಬಿಟ್ಟರು ಅವರು, ಇಲ್ಲದವ್ರು ಕಡಿದು ಬಿಡ್ತಿದ್ರು. ಈ ನಾವು ಉತ್ತಮ ದರಕ್ಕೆ ತಕೊಂಡ್ವಿ ಅಂತೇಳಿ ಮರ ಹಾಗೆ ಉಳ್ಕೊಂಡಿತ್ತು. ಮತ್ತೆ ನಾವು ಅರಣ್ಯ ಇಲಾಖೆ ಮೇಲೂ ಸ್ವಲ್ಪ ಹೇಳಿದ್ವಿ, ಅಂದ್ರೆ ನಡಿ ಸಮುದ್ರ ದಂಡೇಲಿ ಆ ಗಾಳಿ ಆ ತರದ್ದೆಲ್ಲ ಬೇಡ, ಇದು ಒಳ್ಳೆ ಬರ್ತದೆ ಅಂತೇಳಿ. ಅವರು ಬಾಳ ಕಡೆ ನೆಟ್ಟಿದ್ದಾರೆ. ನಾವೇ ಮುಂಚಿನ ವರ್ಷ ಮಂಕಿ ಇದರಲ್ಲಿ ಒಂದು 2 ಕ್ವಿಂಟಲ್ ಬೀಜವನ್ನು ಕೊಟ್ಟಿದ್ದೇವೆ ಅಷ್ಟು ಗಿಡ ಮಾಡ್ಲಿಕ್ಕೆ. ಹೌದು, ಅಂದ್ರೆ ಎಲ್ಲ ಕಡೆ. ಆದ್ರೆ ಈ ಯಾವ್ಯಾವ್ದೋ ಮರದಕ್ಕಿಂತ ಇದು ಸಮುದ್ರ ದಂಡೆಗೆ ಉತ್ತಮವಾದ ಮರ ಹೇಳುವಂತ ನಮ್ಮ ಉದ್ದೇಶ. ಇದರಿಂದ ನನಗೆ ನೆಮ್ಮದಿ ಸಿಕ್ಕಿದೆ, ಅಂದ್ರೆ ಒಂದು ಉತ್ತಮವಾದ ಕೆಲಸವನ್ನು ಮಾಡಿದ್ದೇನೆ ತಾನವನನ್ನು ಹೇಳುವಂತದ್ದು. ಒಂದು ಗಿಡ ಎಷ್ಟು ಹಣ್ಣು ಕಾಯಿ ಕೊಡುತ್ತೆ? ಒಂದು 20 ವರ್ಷದ ಮರ 1 ಕ್ವಿಂಟಲ್ ಬೀಜ ಕೊಡುವಂತ ಮರವನ್ನು ನಾನು ನೋಡಿದ್ದೇನೆ. ಆದ್ರೆ ಸರಾಸರಿ ಒಂದು 10 ಕೆಜಿಯನ್ನು ನಾವು ನಿರೀಕ್ಷೆ ಇಟ್ಟುಕೊಳ್ಬಹುದು ಹೇಳೋದು ನನ್ನ ಇದು. ವಯಸ್ಸಾದಂಗೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಕೊಡುವಂತ? ಹೌದು ಹೌದು, ದೊಡ್ಡ ಮರ 1 ಕ್ವಿಂಟಲ್ ವರೆಗೂ ಕೊಡುವಂತ ಮರ ಇರ್ತದೆ. ಆದ್ರೆ ಸರಾಸರಿ ಅಂದ್ರೆ ನಾವು ನೆಟ್ಟು ಬೆಳೆಸಿದಾಗ ಒಂದು 10 ಕೆಜಿ, ಅಂದ್ರೆ ಒಂದು ಈ ವರ್ಷ 600 ಇದ್ರೆ ಇನ್ನೊಂದು 2 ವರ್ಷದಲ್ಲಿ ಅದು 1,000 ರೂಪಾಯಿಯನ್ನ ಇಳುವರಿಯನ್ನು ನಿರೀಕ್ಷಿಸಬಹುದು ಬೆಳೆಯುವಂತ ಮನಸ್ಸಿದ್ದ ರೈತ. ಇದು ನಿರೀಕ್ಷಿತ ವರಮಾನ ಇದೊಂದು ವರ್ಷಕ್ಕಲ್ಲ? ಹೌದು, ಬಹಳ ವ್ಯತ್ಯಾಸಗಳಿಲ್ಲ. ಅಂದ್ರೆ ವರ್ಷ ನಾವು ಒಂದು 3,000 ಕೆಜಿಯನ್ನು ಕಳಿಸ್ತೇವೆ, ಅವ್ರ ಬೇಡಿಕೆ ಇರೋದು ಅಷ್ಟೇ ಒಂದು 3,000 ಕೆಜಿನ. ಮತ್ತೆ ಲೋಕಲ್ ಆಗಿ ಒಂದು 500 ಕೆಜಿ ಖರ್ಚಾಗ್ತದೆ ನಮ್ದು. ಹಾಗಾಗಿ 2.5 ಲಕ್ಷ ರೂಪಾಯಿ ಕಟ್ಟಿಟ್ಟ ಬುತ್ತಿ ಅಂತೇಳಿ ನಿಮ್ಗೆ ಧೈರ್ಯ ಇದೆ? ಹಾಗೇನಿಲ್ಲ, ವಿದೇಶದ್ದು ಅದು ಹೇಳಲಿಕ್ಕೆ ಬರುದಿಲ್ಲ, ಒಂದಿನ ಬೇಡ ಅಂದ್ರೆ ನಾವು ಹಾಗೆ ಇಡಬೇಕಾಗ್ತದೆ. ಯೂಶುವಲಿ ಬೇಡ ಅನ್ನಲ್ಲ. ಹೌದೌದು, ನಾವು ಕ್ವಾಲಿಟಿ ಇದನ್ನೆಲ್ಲ ಇಟ್ಟುಕೊಂಡಾಗ ಆ ರೀತಿ ಪ್ರಶ್ನೆ ಬರುವುದಿಲ್ಲ. ಆದರೂ ಒಂದು ಇದು ಅಂದ್ರೆ ನಾವು ಇದನ್ನು ನಿರೀಕ್ಷೆ, ಒಂದು ಆದಾಯ ಉಂಟು ಹೇಳಿ ನಮ್ಮ ನಿರೀಕ್ಷೆ ಇಟ್ಟುಕೊಳ್ತೇವೆ. ಹೌದು, ಕೃಷಿಗೆ ಅನುಕೂಲ ಆಯ್ತಾ ಇದೆಯಲ್ಲ? ಹೌದು, ಕೃಷಿಗೆ ಒಂದು ಗೊಬ್ಬರ ಸಿಕ್ತು, ಮ್ಯಾನ್ಯೂರ್ ಸ್ವಲ್ಪ ಸಿಕ್ತು, ಮತ್ತೆ ಒಂದು ಹೊಸ ಆದಾಯ ಸಿಕ್ಕಿದಾಗ ಕೃಷಿಯಲ್ಲಿ ನಮಗೆ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆಲ್ಲ ಅನುಕೂಲ ಆಗ್ತದೆ. ನಾವು ಹೊಸದಾಗಿನ ಕೆಲವು ತೋಟವನ್ನು ಮಾಡಿದ್ದೇವೆ, ಮತ್ತು ಹೊಸ ಹೊಸ ಕೃಷಿಯಲ್ಲಿ ಕೆಲವೊಂದು ಅನುಭವಗಳು ಸಿಕ್ತು ನಾವು ಹೊರಗಡೆ ಎಲ್ಲ ಹೋಗೋದ್ರಿಂದ. ಈ ರೀತಿ ಕೃಷಿಯಲ್ಲಿ ನಾವು ಈಗ ಇಲ್ಲಿ ಅಡಿಕೆ, ತೆಂಗು, ವೀಳ್ಯದೆಲೆ, ಮೆಣಸು, ವೆನಿಲ್ಲಾ, ಜಾಯಿಕಾಯಿ, ಈ ರೀತಿ ಉಪ ಬೆಳೆಗಳನ್ನ ಭಾಳ ಮಾಡಿಕೊಂಡಿದ್ದೇವೆ, ಈ ರೀತಿ ಎಲ್ಲ ಮಾಡಿದ್ದೇವೆ. ಮತ್ತೆ ಕೆಲವೊಂದು ಹೊಸ ಹೊಸ ಕೃಷಿ ಪ್ರಯೋಗ ಅಂದ್ರೆ ಡಿಕಾಂಪೋಸ್ಟರು ಈ ತರದ್ದೆಲ್ಲ ಹಾಕಿ ಹೊಸ ಹೊಸ ಪ್ರಯೋಗಗಳನ್ನ ಮಾಡಿದ್ದೇವೆ. ಒಳ್ಳೆದು ತಿಮ್ಮಣ್ಣ ನರಸಿಂಹ ಹೆಗಡೆ ಅವರ ಇಲ್ಲಿ ತನಕ ನೀವು ನಮ್ಮ ಜೊತೆಗೆ ಇದ್ದು, ಒಟ್ಟಾರೆ ಹೊನ್ನೆ ಎಣ್ಣೆ ಇದನ್ನ ಉತ್ಪಾದನೆ ಮಾಡಿ ವಿದೇಶಕ್ಕೆ ಮಾರಾಟ ಮಾಡುವಂತ ಒಂದು ಛಲವನ್ನು ಸಾಧಿಸಿದಿರಿ, ಮತ್ತು ಅದೊಂದು ಗುರಿನೂ ಆಗಿತ್ತು, ಮತ್ತು ಅದು ಸರಳವಾಗಿ ಪ್ರತಿಯೊಬ್ಬರು ಒಂದೊಂದು ಹಂತದಲ್ಲಿ ಸಹಾಯ ಮಾಡಿದರು ಅಂತೇಳಿ ಕೂಡ ಹೇಳಿದ್ರಿ. ಇಂಥ ಒಂದು ಕೃಷಿಗೆ ಪೂರಕವಾದಂಥ ಕೈಗಾರಿಕೆಯನ್ನು ನಿಮ್ಮ ಮನೆಯಲ್ಲಿ ಒಂದು ರೂಮ್ನಲ್ಲಿ ಪ್ರಾರಂಭ ಮಾಡಿ ಅನುಕೂಲ ಮಾಡಿಕೊಂಡಿದ್ರಿ. ಇಂಥ ಒಂದು ಪ್ರಯೋಗಶೀಲತೆ ನಮ್ಮ ಬೇರೆ ಬೇರೆ ರೈತರಿಗೂ ಬರಲಿ ಅಂತೇಳಿ ಆಶಿಸ್ತೇನೆ. ಭಾಗವಹಿಸಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಬೇಸಾಯ ರಂಗದಲ್ಲಿ ಹೊನ್ನೆ ಎಣ್ಣೆ ಉತ್ಪನ್ನ ಮತ್ತು ಮಾರಾಟ ಈ ಕುರಿತು ಹೊನ್ನಾವರದ ತಿಮ್ಮಣ್ಣ ಎನ್ ಹೆಗಡೆ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಎಚ್ಬಿ ರಾಮಡಗಿ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಏನಾಗಿದೆ ನನ್ ಗಂಡಂಗೆ? ಕ್ಷಯರೋಗ ಅಂತ ಕಫದ ಪರೀಕ್ಷೆ ವರದಿ ಬಂದಿದೆ. ಕ್ಷಯರೋಗನ? ಗಾಬರಿ ಆಗ್ಬೇಡಮ್ಮ, ನಾನ್ ಕೊಡೋ ಔಷಧಿನ ತಪ್ಪದೆ ದಿನಾ ಕೊಡು. ರಾತ್ರಿ ಆದ್ರೆ ಕುಡಿಯಕ್ ಹೋಯ್ತಾನೆ. ಕುಡಿತಾ ಇದ್ರೆ ಔಷಧಿ ಕೆಲಸ ಮಾಡೋದು ತಡ ಆಗುತ್ತೆ, ಲಿವರ್ಗೂ ತೊಂದರೆ ಆಗ್ಬೋದು. ಏನ್ ಮಾಡ್ಲಿ ಡಾಕ್ಟ್ರೆ? ಅವನನ್ನ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಹೋಗು, ಕುಡಿತಾ ಬಿಡಿಸ್ಲಿಕ್ಕೆ ಅವರು ಸಹಾಯ ಮಾಡ್ತಾರೆ. 2025ಕ್ಕೆ ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಬನ್ನಿ, ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಗಸ್ಟ್ 15ರಿಂದ ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-4258-666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಜನಪದ ಸಂಗೀತದಲ್ಲಿ ಕೇಳಿ ಸಾವಿತ್ರಿ, ತಮ್ಮಣ್ಣ ಮರಾಠಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು. ಕುವರ ಬಾಮಿನಿಯೋ ಮೋದಿ ಅಂಗನೆಯರು ಸಂಗೀತವ ಪಾಡಲು ಮಂಗಳ ಮಹಿಮನಿಗೆ ಮೋದದಿ. ಅಂಗನೆಯರು ಸಂಗೀತವ ಹಾಡಲು ಮಂಗಳ ಮಹಿಮನಿಗೆ ಮೋದದಿ. ಅಕ್ಷತೆ ಇಡಿಸಿ ಸುಲಕ್ಷಣವಂತಗೆ ಶಿಕ್ಷಾರಕ್ಷಕರ್ತನಿಗೆ ಬಾಲ ಶ್ರೀರಾಮಗೆ ಶೀಲೆಯು ಕೌಶಲೆ ಮೇಲಾದ ಬಾಸಿಂಗವ ಇಡಿಸಿದರ್ ಮೇಲಾದ ಬಾಸಿಂಗವ ಇಡಿಸಿದರ್. ಮುಂದೆ ದಿಬ್ಬಣವನ್ನು ಎದುರುಗೊಳ್ಳುವ ಹಾಡು. ಇದಿರುಗೊಳ್ಳುವ ಬಾಸಕಿ ಮುದದಿ ಪದುಮನಾಭನ ಇದಿರುಗೊಳ್ಳುವ ಬಾಸಕಿ ಮುದದಿ ಪದುಮನಾಭನ ಸದಮಲಾಂಗ ಶ್ರೀಕರನ ಮದನ ಪಿತ ಶ್ರೀಕೃಷ್ಣನ ಸದಮಲಾಂಗ ಶ್ರೀಕರ ನಾಮದನ ಪಿತ ಶ್ರೀಕೃಷ್ಣನ ನಾರಿಮಣಿಯರೆಲ್ಲ ಸೇರಿ ಚಾರು ವಿಭವದಿಂದಲಿ ಭೋರಿಡುವ ವಾದ್ಯದೊಡನೆ ವಾರಿಜಾಕ್ಷರಿಯನು ಪರಿಮಳಾದ ಜಲದೊಳು ಚರಣವನ್ನು ತೊಳೆಯುತ್ತ ಇದಿರುಗೊಳ್ಳುವ ಬಾಸಕಿ ಮುದದಿ ಪದುಮನಾಭನ ಸದಮಲಾಂಗ ಶ್ರೀಕರನ ಮದನ ಪಿತ ಶ್ರೀಕೃಷ್ಣನ ಪರಿಮಳಾದ ಜಲದೊಳು ಚರಣವನ್ನು ತೊಳೆಯುತ ಪರಿಮಯೋಳ್ಮನ್ನೀಸುತ ಪರಮ ಪುರುಷರಂಗನ ಕ್ಷೀರಶರದಿ ಶಯನನ ಸಾರಸಾಕ್ಷ ಕೃಷ್ಣನ ಧೀರವೀರ ಮಾರಕರ ಶೂರನ ಉದಾರನ ಇದಿರುಗೊಳ್ಳುವ ಬಾಸಕಿ ಮುದದಿ ಪದುಮನಾಭನ ಸದಮಲಾಂಗ ಶ್ರೀಕರನ ಮದನ ಪಿತ ಶ್ರೀಕೃಷ್ಣನ. ಇನ್ನು ಮುಂದೆ ಕೇಳಿ ಮಾಲೆ ಹಾಕುವ ಹಾಡು. ಅರ್ಪಿಸಿದಳ ಪುಷ್ಪಹಾರವ ಸರ್ಪಶಯನನ ಕೊರಳಿಗೆ ಸರ್ಪಶಯನನ ಕೊರಳಿಗೆ ಒಪ್ಪವಾಗಿಯೇ ಇಟ್ಟು ನಲಿದಳು ಒಪ್ಪಿ ಪ್ರೇಮದಿ ಲಕ್ಷ್ಮಿಯು ಒಪ್ಪಿ ಪ್ರೇಮದಿ ಲಕ್ಷ್ಮಿಯು ಶ್ಯಾಮ ಸುಂದರನ ಶಾಂತ ಮೂರ್ತಿಯ ಭಾಮೆ ತಾಮನ ಮೆಚ್ಚುತ ಭಾಮೆ ತಾಮನ ಮೆಚ್ಚುತ ಕೋಮಲೆಯುವರ ರತ್ನಹಾರವ ಸ್ವಾಮಿ ಕೊರಳೊಳಗಿಟ್ಟಳು ಸ್ವಾಮಿ ಕೊರಳೊಳಗಿಟ್ಟಳು ಅರ್ಪಿಸಿದಳ ಪುಷ್ಪಹಾರವ ಸರ್ಪಶಯನನ ಕೊರಳಿಗೆ ಸರ್ಪಶಯನನ ಕೊರಳಿಗೆ ರಾಜಿಸುವ ಮಣಿಮಯದ ಹಾರವ ಆ ಜಗತ್ಪತಿ ಕೊರಳಿಗೆ ಆ ಜಗತ್ಪತಿ ಕೊರಳಿಗೆ ಇಂದು ವದನೆಯು ತಂದು ಇತ್ತಳು ಚಂದ ಚಂದ ಹಾರವ ಚಂದ ಚಂದ ಹಾರವ ಅರ್ಪಿಸಿದಳ ಪುಷ್ಪಹಾರವ ಸರ್ಪಶಯನನ ಕೊರಳಿಗೆ ಸರ್ಪಶಯನನ ಕೊರಳಿಗೆ ಒಪ್ಪವಾಗಿಯೇ ಇಟ್ಟು ನಲಿದಳು ಒಪ್ಪಿ ಪ್ರೇಮದಿ ಲಕ್ಷ್ಮಿಯು ಒಪ್ಪಿ ಪ್ರೇಮದಿ ಲಕ್ಷ್ಮಿಯು. ಈಗ ಮಾಲೆ ಹಾಕುವ ಇನ್ನೊಂದು ಹಾಡು. ಅಂಗಳ ಲಕ್ಷ್ಮಿ ಬಂದಳು ಬೇಗ ಸಿಂಗರವಾದ ಮಂಟಪಕ್ಕೆ ಮಲ್ಲಿ ವನಕ್ಕೆ ಹೋದಳು ಸೀತಾ ಮಲ್ಲಿ ಮಾಲೆ ಗೈದಳು ಸೀತಾ ರಾಮನ ಕೊರಳಿಗೆ ಧರಿಸಿದಳು ಅಂಗಳ ಲಕ್ಷ್ಮಿ ಬಂದಳು ಬೇಗ ಸಿಂಗರವಾದ ಮಂಟಪಕ್ಕೆ ಮಲ್ಲಿ ವನಕ್ಕೆ ಹೋದಳು ಸೀತಾ ಮಲ್ಲಿ ಮಾಲೆ ಗೈದಳು ಸೀತಾ ರಾಮನ ಕೊರಳಿಗೆ ಧರಿಸಿದಳು ರಾಮನ ಕೊರಳಿಗೆ ಧರಿಸಿದಳು. ಈಗ ಮಂಗಳಸೂತ್ರ ಕಟ್ಟುವ ಹಾಡು. ಅಂಗನೆ ಮಣಿಗೆ ರಂಗನು ಸಿರಿಗೆ ಮಂಗಳಸೂತ್ರವನು ಇರಿಸಿದ ಮಂಗಳಸೂತ್ರವನು ಸುರರು ಭೂಷೂರರು ನರೆದಿಹ ಸಬೆಯೋಳು ಹರಿಯತಿ ಪ್ರೇಮದೋಳು ಇರಿಸಿದ ಹರಿಯತಿ ಪ್ರೇಮದೋಳು ದೀರ್ಘ ಸುಮಂಗಲೇ ಆಗಿರು ಏನು ತಲಿ ಶೀಘ್ರದಿ ಶ್ರೀ